ಔಷಧೀಯ ಮತ್ತು ಸುಗಂಧ ದ್ರವ್ಯ ಸಸ್ಯಗಳು ನಮ್ಮ ಕಪ್ಪತ್ತಗುಡ್ಡದಲ್ಲಿದ್ದಾವೆ. ಕಪ್ಪತ್ತಗುಡ್ಡದ ಒಟ್ಟು ಕ್ಷೇತ್ರ 80,000 ಎಕರೆ ಇದೆ. ಗದಗ ಜಿಲ್ಲೆಯ 3 ತಾಲೂಕುಗಳಲ್ಲಿ ವ್ಯಾಪಿಸಿಕೊಂಡಿರುವಂತಹ ಕಪ್ಪತ್ತಗುಡ್ಡ, ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕು, ಸಿರಹಟ್ಟಿ ತಾಲೂಕು ಮತ್ತು ಗದಗ ತಾಲೂಕಿನಲ್ಲಿ ವ್ಯಾಪಿಸಿಕೊಂಡದ. ಅದರ ಉದ್ದ 65 ಕಿಲೋಮೀಟರ್ ಉದ್ದ, 40 ಕಿಲೋಮೀಟರ್ ಅಗಲ, ಸುಮಾರು 1,000 ಫೂಟ್ ಎತ್ತರ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುವಂತಹ ಕಪ್ಪತ್ತಗುಡ್ಡ ದಕ್ಷಿಣ ಭಾರತದ ಸಿಮ್ಲಾ ಅಂತ ಅದಕ್ಕೆ ಕರೀತಾರೆ. ಭಾಳ ಅದ್ಭುತವಾಗಿರುವಂತಹ ಸಸ್ಯಕಾಶಿ, ಸಸ್ಯ ಸಮೂಹ, ಸಸ್ಯಕ್ಷೇತ್ರ ಕಪ್ಪತ್ತಗುಡ್ಡ. ಅಂತಹ ಕಪ್ಪತ್ತಗುಡ್ಡದ ಮಧ್ಯಭಾಗದಲ್ಲಿ ನಮ್ಮ ಮಠ ಇದೆ. ನಮ್ಮ ಮಠದ ಹೆಸರು ನಂದಿವೇರಿ ಮಠ ಅಂಥೇಳಿ. 2003 ಇಸ್ವಿಯಲ್ಲಿ ನಾನು ನಂದಿವೇರಿ ಮಠದ ಪಟ್ಟಾಧಿಕಾರವನ್ನು ಸ್ವೀಕಾರ ಮಾಡಿದಾಗ ಪರಿಸ್ಥಿತಿ ಭಾಳ ಗಂಭೀರವಾಗಿತ್ತು. ಮಠದ ಹಿಂದಿನ ಬಾವಿ ಬತ್ತಿ ಹೋಗಿ 30 ವರ್ಷ ಆಗಿತ್ತು. ಮಠದ ಮುಂದಿನ ಬಾವಿ ಬತ್ತಿ ಹೋಗಿ 30 ವರ್ಷ ಆಗಿತ್ತು. ಮಠದ ಮಗ್ಗಲ ಹಳ್ಳ ಬತ್ತಿ ಹೋಗಿ 30 ವರ್ಷ ಆಗಿತ್ತು. ಅದಕ್ಕೆ ಬಂಗಾರದ ಹಳ್ಳ ಅಂತ ಕರೀತಾರೆ. ಬಂಗಾರದ ಹಳ್ಳ ಅಂತ ಯಾಕೆ ಕರೀತಾರೆ ಅಂದರೆ ಕಪ್ಪತ್ತಗುಡ್ಡದಲ್ಲಿ ಬಂಗಾರ ಇದೆ. ನೀವು ಯಾರ ಮುಂದೆ ಹೇಳಬಾಡ್ರಿ ಕಪ್ಪತ್ತಗುಡ್ಡದಲ್ಲಿ ಬಂಗಾರದ ಅಂಥೇಳಿ. ಕಪ್ಪತ್ತಗುಡ್ಡದಲ್ಲಿ ಬಂಗಾರದ, ಆ ಬಂಗಾರದ ಅಂಥೇಳಿ ಬ್ರಿಟಿಷರು 1890 ಅಸೆಸ್ಮೆಂಟ್ ಮಾಡಿ ಗೆಜೆಟ್ನಲ್ಲಿ ಪ್ರಕಟ ಮಾಡಿಟ್ಟು ಹೋಗಿದ್ದಾರೆ. ಇನ್ನೂ ವಿಶೇಷವಾದ ಸಂಗತಿ ಏನು ಅಂದರೆ 1890 ಕಪ್ಪತ್ತಗುಡ್ಡ ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಬ್ರಿಟಿಷ್ ಗೌರ್ಮೆಂಟ್ನೇ ಅದನ್ನು ಡಿಕ್ಲೇರ್ ಮಾಡಿದ್ದು ಗೆಜೆಟ್ನಲ್ಲಿ ಪ್ರಕಟವಾಗಿರುವಂತಹದ್ದು ಈಗಾಗಲೇ ಇತಿಹಾಸ. ಅಂಥ ಕಪ್ಪತ್ತಗುಡ್ಡದಲ್ಲಿರುವಂತಹ ಕೆರಿ, ಬಾವಿ, ಹಳ್ಳ ಎಲ್ಲ ಬತ್ತಿ ಹೋಗಿ 30 ವರ್ಷ ಆಗಿತ್ತು. 2003 ನಾನು ಆ ಮಠದ ಪಟ್ಟಾಧಿಕಾರವನ್ನು ಸ್ವೀಕಾರ ಮಾಡಿದಾಗ ಒಂದು ಅಂಶದ ಘೋಷಣೆ, 1-point agenda ನಾನು ಘೋಷಣೆ ಮಾಡಿದೆ. ಏನಂದ್ರೆ ಮಳೆ ನೀರು ಕೊಯ್ಲು ಮಾಡೋದು, ಅರಣ್ಯೀಕರಣ ಮಾಡೋದು ಅಂತ. ನಂದಿವೇರಿ ಮಠವನ್ನು ಮುಖ್ಯವಾಗಿಟ್ಟುಕೊಂಡು, ನಂದಿವೇರಿ ಮಠವನ್ನು ಕೇಂದ್ರವಾಗಿಟ್ಟುಕೊಂಡು ಮಠದ ಸುತ್ತಮುತ್ತಲಿರುವಂತಹ ಎಲ್ಲ ಈ ನಾಲಾಗಳು, ಸುಮಾರು 13-14 ನಾಲಾಗಳಿದ್ದಾವೆ. ಆ 13-14 ನಾಲಾಗಳಿಗೂ ಬಾಂಧಾರ ಕಟ್ಟಿಸ್ತಕ್ಕಂಥ ಕೆಲಸ, ಟ್ರೆಂಚಸ್ ಕಟ್ಟಿಸ್ತಕ್ಕಂಥದ್ದು, ಬಾಂಧಾರಗಳನ್ನು ಜೊತೆಗೆ ಚೆಕ್ಡ್ಯಾಮು, ಒಣಕಲ್ಲಿನ ಪರ್ಸಿ, ಅಂತೂ ಮಳೆಯಿಂದ ಬೀಳುವಂತಹ ಪ್ರತಿ ಹನಿ ನೀರನ್ನು ಕೂಡ ಅಲ್ಲಿ ಹಿಡಿದಿಡುವಂತಹ ಒಂದು ಕೆಲಸವನ್ನು ಮಾಡುವುದರ ಮೂಲಕವಾಗಿ ಅಲ್ಲಿರುವಂಥ ಜೀವವೈವಿಧ್ಯತೆಯನ್ನು ಉಳಿಸುವಂಥ ಪ್ರಯತ್ನ 2003 ಆರಂಭ ಆಯಿತು. ಪರಿಣಾಮವಾಗಿ ಆ ಬಂಗಾರದ ಹಳ್ಳದ ಜಲಾನಯನ ಪ್ರದೇಶದಲ್ಲಿ 80,000 ಅಡ್ಡ ಕಂದಕಗಳನ್ನು ತೆಗೆಸಲಾಗಿದೆ. 80,000 ಅಂದರೆ 10 ಫುಟ್ ಉದ್ದ, 1.5 ಫುಟ್ ಅಗಲ, 1.5 ಫುಟ್ ಆಳ. ಇಂಥ 80,000 ಟ್ರೆಂಚಸ್ಗಳಿದ್ದಾವೆ. 25,000 ಪಿಟ್ಸಿದ್ದಾವೆ, ಅಂದರೆ 2 ಫುಟ್ ಉದ್ದ, 2 ಫುಟ್ ಅಗಲ, 2 ಫುಟ್ ಆಳದಷ್ಟು ಪಿಟ್ಸಿದ್ದಾವೆ. ಆಕಾಶದಿಂದ ಬೀಳುವಂಥ ಪ್ರತಿ ಮಳೆ ಹನಿ ನೀರನ್ನು ಕೂಡ ಅಲ್ಲಿ ಹಿಡಿದಿಡುವಂಥ ಕೆಲಸವನ್ನು ಮಾಡಲಾಗಿದೆ. ಓಡಿ ಹೋಗುವ ನೀರು ತಡೆದು ಹೋಗುವ ನೀರು ನಡೆದು ಹೋಗುವ ನೀರು ನಿಂತು ಹೋಗುವಂಗೆ ನಿಲ್ಲುವಂಥ ನೀರನ್ನು ಅಲ್ಲಿ ಹಿಡಿದಿಡುವಂಥ ಕೆಲಸದ ಪರಿಣಾಮವಾಗಿ ಆ ಟ್ರೆಂಚ್ಗೆ ಮತ್ತು ಪಿಟ್ಸ್ಗೆ ಸುಮಾರು 2-2.5-3 ಲಕ್ಷ ಸಸಿಗಳನ್ನು ಹಚ್ಚಲಾಗಿದೆ. ಬೇವು, ಹುಣಸಿ, ಆಲ, ಅತ್ತಿ, ಅರಳಿ, ಬಿಲ್ವ, ಬನ್ನಿ, ಬಳುಲಿ, ಕತ್ತಾಳೆ, ಜಂಬು ನೀರಳ, ಬಿದಿರು, ಬೆಟ್ಟಂದ್ರಲ್ಲಿ, ಹೊಂಗೆ, ಮರವುಡ್ಲ ಇವೇ ಮುಂತಾಗಿರುವಂಥ ಈ ಕಾಡು ಸಸ್ಯಗಳನ್ನು ಮತ್ತು ಅರಣ್ಯ ಸಸ್ಯಗಳನ್ನು ಅಲ್ಲಿ ಹಚ್ಚಿದ್ರ ಪರಿಣಾಮ ಇವತ್ತು ಅಂತರ್ಜಲ ಜಾಸ್ತಿ ಆಗ್ಯದ. ಈ ವರ್ಷ ನಮಗೆ ಬರ ಐತಂದರೂ ಕೂಡ ನಮ್ಮ ಮಠದ ಹಿಂದಿನ ಬಾವಿ ಇವತ್ತು ತುಂಬಿ ನಿಂತದೆ. ಅದಕ್ಕೆ ತಾವೆಲ್ಲ ರೈತರು ನಾವು ನೀರನ್ನು ಉಳಿಸುವಂಥ, ನೀರನ್ನು ಬಳಸುವಂಥ ಕೆಲಸದೊಳಗೆ ನಾವು ಜಾಗೃತರಾಗಬೇಕು. ಓಂ ಶಿವಾಯ ನಮಃ ಅಂತ ನಾವೆಲ್ಲರೂ ಅಂದ ಅಂತೀವಿ. ಇವತ್ತು ಓಂ ಜಲಾಯ ನಮಃ ಅನ್ನೋ ಕಾಲದಲ್ಲಿದ್ದೇವೆ. ಓಂ ಶಿವಾಯ ನಮಃ ಅನ್ನೋದ್ರ ಜೊತೆಗೆ ಓಂ ಜಲಾಯ ನಮಃ ಅನ್ನುವಂಥ ಕಾಲದಲ್ಲಿ ನಾವಿದ್ದೇವೆ. ನೀರಿಗಾಗಿ ನಾವು ಬಹಳಷ್ಟು ಪ್ರಯತ್ನ ಮಾಡುವಂಥ, ಮಳೆಯಿಂದ ಬೀಳುವಂಥ ಆ ನೀರನ್ನು ಉಳಿಸಿ ಬಳಸುವಂಥ ಕೆಲಸವನ್ನು ನಂದಿವೇರಿ ಮಠ ಕಪ್ಪತ್ತಗುಡ್ಡದಲ್ಲಿ ನಾವು ಮಾಡಿದ್ದೇವೆ. ಅದನ್ನು ತಾವೆಲ್ಲ ರೈತರು ಬಂದು ನೋಡಿ, ನಮಗೆ ವೈಯಕ್ತಿಕವಾಗಿ ಘನಮಠ ಶಿವಗಳು ಪ್ರೇರಣೆ. ಘನಮಠ ಶಿವಗಳು ಆ ಕೃಷಿ ಜ್ಞಾನ ಪ್ರತಿಭಿಕೆಯಲ್ಲಿ ಹೇಳ್ತಾರೆ, ಒಕ್ಕಲ್ತನ ಶ್ರೇಷ್ಠ, ವ್ಯಾಪಾರ ಮಧ್ಯಮ, ನೌಕರಿ ಕನಿಷ್ಠ ಅಂತೇಳಿ. ಆ ಒಕ್ಕಲ್ತನ ಶ್ರೇಷ್ಠ ಯಾಕಂದ್ರೆ ಒಕ್ಕಲ್ತನದಿಂದ ದೇಶ ಸುಭಿಕ್ಷ ಆಗ್ತದೆ. ಒಕ್ಕಲ್ತನ ಮಾಡತಕ್ಕಂಥ ರೈತ ಸ್ವತಂತ್ರನಾಗಿರ್ತಾನೆ, ಪ್ರಾಮಾಣಿಕವಾಗಿರ್ತಾನೆ, ಆ ಒಕ್ಕಲ್ತನದಲ್ಲಿ ಮೋಸ ಇಲ್ಲ, ವಂಚನೆ ಇಲ್ಲ. ಆ ಕಾರಣದಿಂದ ಒಕ್ಕಲ್ತನ ಶ್ರೇಷ್ಠ ಅಂತ ಘನಮಠ ಶಿವಗಳವರು ಕೃಷಿ ಜ್ಞಾನ ಪ್ರದೀಪಿಕೆಯಲ್ಲಿ ಬರೀತಾರೆ. ಇವತ್ತು ಆ ಕೃಷಿ ಜ್ಞಾನ ಪ್ರದೀಪಿಕೆ ಅಂದ್ರೆ ನಮಗೆ ಒಂದು ಸಂವಿಧಾನ ಇದ್ದಂಗೆ. ಆ ಕೃಷಿ ಜ್ಞಾನ ಪ್ರದೀಪಿಕೆಯೊಳಗೆ 2 ರೀತಿ ಅದಾವ, ಅಂತರಂಗದ ಕೃಷಿ, ಬಹಿರಂಗದ ಕೃಷಿ. ಎರಡೂ ಕೃಷಿ ಬಗ್ಗೆ ಅಲ್ಲಿ ಶಿವಯೋಗಿಗಳವರು ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಅದರ ಪ್ರಯೋಗವನ್ನು ಕಪ್ಪತ್ತಗುಡ್ಡದಲ್ಲಿ ನಾವು ಮಾಡಿದ್ರ ಪರಿಣಾಮ ಇವತ್ತಲ್ಲಿ ಜೀವ ವೈವಿಧ್ಯತೆ ಸಾಕಷ್ಟು ರೀತಿಯೊಳಗೆ ಅದು ಬೆಳವಣಿಗೆ ಆಗ್ಯದ. ಇದರ ಜೊತೆಗೆ ಅರಣ್ಯೀಕರಣ, ಮಳೆ ನೀರಿನ ಜೊತೆಗೆ ನಾವು ಅಲ್ಲಿರುವಂಥ ಔಷಧಿ ಸಸ್ಯಗಳ ದಾಖಲೀಕರಣವನ್ನು ಕೂಡ ಮಾಡಿದ್ದೇವೆ. ವಿ ಆರ್ ಆಲ್ರೆಡಿ ಡಾಕ್ಯುಮೆಂಟೆಡ್ 340 ಮೆಡಿಸಿನಲ್ ಪ್ಲಾಂಟ್ಸ್ ವಿಚ್ ಆರ್ ರೇರ್ ಅಂಡ್ ಎಂಡೇಂಜರ್ಡ್ ಇನ್ ದಟ್ ಏರಿಯಾ. ಕಪ್ಪತ್ತಗುಡ್ಡದಲ್ಲಿರುವಂಥ ಅಪರೂಪದ ಮತ್ತು ಅಪಾಯದಂಚಿನಲ್ಲಿರುವಂಥ ಅನೇಕ ಔಷಧಿ ಸಸ್ಯಗಳನ್ನು ಫೋಟೋ ಸಹಿತವಾಗಿ ದಾಖಲೀಕರಣ ಮಾಡುವಂಥ ಕೆಲಸವನ್ನು ನಾವು ಒಂದು ಸೇವೆಯ ರೀತಿಯಿಂದ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ 340 ಔಷಧಿ ಸಸ್ಯಗಳನ್ನು ನಾವಲ್ಲಿ ದಾಖಲೀಕರಣ ಮಾಡಿದ್ದೇವೆ. ಸಂಬೋಧನ, ಔಷಧಿ ಸಸ್ಯಗಳ ಸಂಬೋಧನೆ, ಅವುಗಳ ಸಂರಕ್ಷಣೆ, ಅವುಗಳ ಸಂವರ್ಧನೆ, ಅವುಗಳ ಸಂಶೋಧನೆ ಆಗಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಪ್ಪತ್ತಗುಡ್ಡವನ್ನು ವಿಶೇಷವಾಗಿ ಪರಿಗಣನೆ ಮಾಡಿ ಅದಕ್ಕೆ ಒಂದು 500 crore to 1,000 crore rupees ಬಜೆಟ್ನೊಳಗೆ ತೆಗೆದಿಟ್ಟು ಕಪ್ಪತ್ತಗುಡ್ಡವನ್ನು ಉಳಿಸುವಂತಹ, ಕಪ್ಪತ್ತಗುಡ್ಡವನ್ನು ಬೆಳೆಸುವಂಥ ಕೆಲಸವನ್ನು ನಮ್ಮ ಸರ್ಕಾರಗಳು ಮಾಡಬೇಕು. ಯಾಕಂದರೆ ಕಪ್ಪತ್ತಗುಡ್ಡ ಅದು ಇಡೀ ದೇಶದ ಆಸ್ತಿ ಇದೆ. ಕಪ್ಪತ್ತಗುಡ್ಡ ಉಳಿದ್ರೆ ನಮ್ಮ ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗೆ ಭಾಳ ದೊಡ್ಡ ಲಾಭ ಆಗ್ತದೆ. ಆ ಕಪ್ಪತ್ತಗುಡ್ಡ ಹಸರಾಯ್ತಂದ್ರೆ ನಮ್ಮ 13 ಜಿಲ್ಲೆಗಳ ರೈತರ ಭಾಳ ಹಸನ ಆಗ್ತದೆ. ಆ ಹಿನ್ನೆಲೆಯೊಳಗೆ ಜಾನಪದರು ಹಾಡ್ತಾರಲ್ಲ, ಗುರ್ಜಿ ಗುರ್ಜಿ ಎಲ್ಲಡಿ ಬಂದು, ಹಳ್ಳ ಕೊಳ್ಳ ಹರಿದಡಿ ಬಂದು, ಕಾರ ಮಳೆಯೇ ಕಪ್ಪತ್ ಮಳೆಯೇ ಸುರಿ ಮಳೆಯೇ ಸುರಿ ಮಳೆಯೇ ಅಂತ. ಆ ಹಿನ್ನೆಲೆಯೊಳಗೆ ಕಪ್ಪತ್ತಗುಡ್ಡಕ್ಕೆ ಮಳೆ ಆಯಿತು ಅಂದ್ರೆ ಇಡೀ ಆ ಭಾಗ ಹಸರಾಗ್ತದೆ. ಅದಕ್ಕೆ ಕಪ್ಪತ್ತಗುಡ್ಡ ತುಂಗಭದ್ರಾ ನದಿ ದಂಡಿಗೆ ಕಪ್ಪತ್ತಗುಡ್ಡ ಇದೆ. ಕಪ್ಪತ್ತಗುಡ್ಡದಲ್ಲಿ 70 to 80 ಕೆರೆಗಳಿದ್ದಾವೆ. ಆ ಕಪ್ಪತ್ತಗುಡ್ಡದಲ್ಲಿರುವಂತಹ ಎಲ್ಲ ಕೆರೆಗಳನ್ನು ತುಂಗಭದ್ರಾ ನದಿಯಲ್ಲಿ ವ್ಯರ್ಥವಾಗಿ ಹರಿದು ಹೋಗ್ತಕ್ಕಂಥ ನೀರನ್ನು ಆ ಕೆರೆಗಳಿಗೆ ತುಂಬಿಸಿದ್ರೆ ಕಪ್ಪತ್ತಗುಡ್ಡದಲ್ಲಿರುವಂತಹ ಎಷ್ಟೋ ಔಷಧಿ ಸಸ್ಯಗಳು, ವಿಶೇಷವಾಗಿ ಜೀವವೈವಿಧ್ಯತೆ, ಸಸ್ಯವೈವಿಧ್ಯತೆ, ಜೀವವೈವಿಧ್ಯತೆ ಅದೆಲ್ಲ ಉಳಿತದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆ ಕೆಲಸವನ್ನು ಮಾಡಬೇಕು. ಅಲ್ಲಿರುವಂತಹ ಜೀವವೈವಿಧ್ಯತೆಯನ್ನು ಉಳಿಸ್ಬೇಕು. ನಮ್ಮ ಮಠದ ಮಗ್ಗಲನ ನೆಲಬೇ ಅಂತ ಒಂದು ಔಷಧಿ ಸಸ್ಯ ಇದೆ, ಎಂಡ್ರೋಗ್ರಾಫಿಕ್ಸ್ ಪೆನಿಕ್ಯುಲೇಟಾ ಅಂತ ಕರೀತಾರೆ. ಅದು ನಮ್ಮ ಮಠದ ಮಗ್ಗಲ ಹಳದೊಳಗೆ ಕಾಲು ಕಸ ಬೆಳೆದಂಗೆ ಬೆಳೀತದೆ. ಎಂಡ್ರೋಗ್ರಾಫಿಕ್ಸ್ ಪೆನಿಕ್ಯುಲೇಟಾ ಅದು ಕಾಲು ಕಸ ಬೆಳೆದಂಗೆ ಬೆಳೀತದೆ ನಮ್ಮ ಮಠದ ಸುತ್ತಮುತ್ತಲಿದೆ. ಪುನರ್ನವ ಅಂತೊಂದಿದೆ, ಪುನರ್ನವ ಅದು ಒಂದು ಔಷಧಿ ಸಸ್ಯನೇ. ಹಾಗೆಯೇ ತುಳಸಿ ಇದೆ, ಆನಂತರ ಟೆರೋಸ್ಪೊರ ಕಾರ್ಡಿಫೋಲಿಯಾ ಅಮೃತ ಬಳ್ಳಿದೆ, ಜೊತೆಗೆ ವಿಥಾನಿಯಾ ಸೋಮನಿಫೇರಾ ಅಂದರೆ ಅಶ್ವಗಂಧ ಇದೆ. ಹೀಗೆ ಅನೇಕ ರೀತಿಯಾಗಿರುವಂತಹ ಔಷಧಿ ಸಸ್ಯಗಳು ನಮ್ಮ ಕಪ್ಪತ್ತಗುಡ್ಡದಲ್ಲಿದ್ದಾವೆ. ಆ ಬಳಿಕ ತರ್ನೆಲಿ ಅರ್ಜುನ ಅನ್ನುವಂಥ ಹೊಳೆಮತ್ತಿ ಮರ ಇದೆ. ಹೀಗೆ ಅನೇಕ ರೀತಿಯ ಔಷಧಿ ಸಸ್ಯಗಳು ನಮ್ಮ ಕಪ್ಪತ್ತಗುಡ್ಡದಲ್ಲಿದ್ದಾವೆ. ಇನ್ನೂ ಒಂದು ವಿಷಯ ಗಮನಿಸಬೇಕಾದಂಥದ್ದು ಏನಂದರೆ, ನಮ್ಮ ಕಪ್ಪತ್ತಗುಡ್ಡದಲ್ಲಿ ಕಾಡು ಹಣ್ಣುಗಳಿದ್ದಾವೆ, ಮೈನರ್ ಫ್ರೂಟ್ಸ್, ಕಾರಿ ಹಣ್ಣು, ಕವಳಿ ಹಣ್ಣು, ಬಿಕ್ಕಿ ಹಣ್ಣು, ಸಳ್ಳೆ ಹಣ್ಣು, ಚಳ್ಳೆ ಹಣ್ಣು, ಇವೇನು ಕಾಡು ಹಣ್ಣುಗಳಿದಾವೆ. ಕಪ್ಪತ್ತಗುಡ್ಡದಲ್ಲಿ ಕಾಡು ಹಣ್ಣುಗಳಿದ್ದಾವೆ. ಒಂದು ಕಾಲಕ್ಕೆ ಆ ಹಣ್ಣುಗಳನ್ನು ಹರ್ಕೊಂಬಂದು ಹಳ್ಳ್ಯಾಗ ಮಾರ್ತಿದ್ರು, ನಮ್ಮ ಜನ ಜೋಳ ಹಾಕ್ಯಾಕ ಹಣ್ಣು ತಗೋತಿದ್ರು, ನಮ್ಮ ಜನ ಆ ಕಾಡು ಹಣ್ಣುಗಳನ್ನು ತಿಂತಿದ್ರು, ನಮ್ಮ ಹುಡುಗರು ಕಾಡು ಹಣ್ಣುಗಳನ್ನು ತಿಂತಿದ್ರು, ಕಾರಿ ಹಣ್ಣು, ಕವಳಿ ಹಣ್ಣು ಇಂಥವೆಲ್ಲ ತಿಂತಿದ್ರು, ಆರೋಗ್ಯ ಭಾಳ ಚೆನ್ನಾಗಿರ್ತಿತ್ತು. ಆದರೆ ಇವತ್ತು ನಾವು ಈ ಫಾಸ್ಟ್ ಫುಡ್ಡಿನಿಂದ ಬೆನ್ನು ಹತ್ತಿದ್ದೇವೆ, ಫಾಸ್ಟ್ ಫುಡ್ ತಿಂದು ಫಾಸ್ಟಾಗಿ ಹೋಗಿಬಿಡುದು. ಈ ಹಿನ್ನೆಲೆಯೊಳಗೆ ಆ ಜೀವವೈವಿಧ್ಯತೆಯ ಕೊಂಡಿ ಕಳಿಸ್ತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಕಾಡು ಹಣ್ಣುಗಳ ಬಗ್ಗೆ ಲಕ್ಷ ವಹಿಸಬೇಕು. ಕಪ್ಪತ್ತಗುಡ್ಡದ ಸಮಗ್ರ ಜೀವವೈವಿಧ್ಯತೆ ಉಳಿಬೇಕು, ಕಪ್ಪತ್ತಗುಡ್ಡ ಸಮಗ್ರವಾಗಿ ಅಭಿವೃದ್ಧಿಯಾಗಬೇಕು. ಕಪ್ಪತ್ತಗುಡ್ಡ ಬರೀ ಸಂರಕ್ಷಣಾ ಅರಣ್ಯ ಪ್ರದೇಶ ಅಷ್ಟೇ ಅಲ್ಲ, ಕಪ್ಪತ್ತಗುಡ್ಡ ಅದು ವನ್ಯಜೀವಿ ಧಾಮ ಆಗಬೇಕು. ತಮಗೆ ಗೊತ್ತಿರಲಿ, ಕಪ್ಪತ್ತಗುಡ್ಡ 80,000 acres ಇದೆ ಕಪ್ಪತ್ತಗುಡ್ಡ. ಆ ಕಪ್ಪತ್ತಗುಡ್ಡ ಸಮಗ್ರವಾಗಿ ಉಳಿಬೇಕು, ಕಪ್ಪತ್ತಗುಡ್ಡ ಸಮಗ್ರವಾಗಿ ಬೆಳಿಬೇಕು. ಅದಕ್ಕೆ ನಾಡಿನ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು, ವಿಶೇಷವಾಗಿ ನಮ್ಮ ಕೃಷಿ ತಜ್ಞರು, ಕೃಷಿ ವಿಜ್ಞಾನಿಗಳು, ನಮ್ಮ ಪ್ರಗತಿಪರ ರೈತರು ಅದಕ್ಕೆ ಭಾಳಷ್ಟು ಒತ್ತು ಕೊಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಡಾಕ್ಟರ್ ಎಸ್ ಎ ಪಾಟೀಲ್ ಸಾಹೇಬರು ಡೆಲ್ಲಿಯೊಳಗಿದ್ದಾಗ ಕಪ್ಪತ್ತಗುಡ್ಡದ ಬಗ್ಗೆ ಬಹಳಷ್ಟು ಪ್ರಯತ್ನ ಮಾಡಿದರು. ಹಾಗೆಯೇ ನಮ್ಮ ದೇವೇಂದ್ರಪ್ಪ ಬೊಳ್ಳಿಟ್ಟಿಗಂತ ಪ್ರಗತಿಪರ ರೈತರು ಇಲ್ಲಿ ಬಂದಿದ್ದಾರೆ, ಅವರಿಗೂ ಕೂಡ ಕಪ್ಪತ್ತಗುಡ್ಡದ ಬಗ್ಗೆ ತುಂಬ ಆಸಕ್ತಿ ಇದೆ. ಎಲ್ಲ ಜನಸಮುದಾಯ, ಎಲ್ಲ ರೈತ ಸಮುದಾಯ, ಎಲ್ಲ ಕೃಷಿ ವಿಜ್ಞಾನಿಗಳ ಬಳಗ ಕಪ್ಪತ್ತಗುಡ್ಡ ಉಳಿಬೇಕಾಗಿದೆ. ಮುಂದಿನ ಜನಾಂಗಕ್ಕೆ ದೊಡ್ಡ ಕೊಡುಗೆಯಾಗಿ ಕಪ್ಪತ್ತಗುಡ್ಡ ಮುಂದಿನ ಜನಾಂಗಕ್ಕೆ ಒಂದು ಬಳುವಳಿಯಾಗಿ ಉಳಿಬೇಕು. ಆ ಹಿನ್ನೆಲೆಯೊಳಗೆ ಕಪ್ಪತ್ತಗುಡ್ಡದ ಔಷಧಿ ಸಸ್ಯಗಳು, ಕಪ್ಪತ್ತಗುಡ್ಡದ ಜೀವ ವೈವಿಧ್ಯತೆ ಉಳಿದು ಬೆಳಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಇದುವರೆಗೆ ಔಷಧೀಯ ಸಸ್ಯಗಳು ಮತ್ತು ಕಪ್ಪತ್ತಗುಡ್ಡ ಅರಣ್ಯ ಪ್ರದೇಶದ ಮಹತ್ವ ಕುರಿತು ಶಿವಕುಮಾರ್ ಸ್ವಾಮಿಗಳು ಮಾಡಿದ ಭಾಷಣದ ಅವತರಣಿಕೆಯನ್ನ ಕೇಳಿದ್ರೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಮೊದಲಿಗೆ ಕೇಳಿ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ 2ರಿಂದ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿದ್ದು ಅಗುರದಿಂದ ಸಾಧಾರಣ ಮಳೆಯ ಅವಕಾಶ ಇದೆ. ಗರಿಷ್ಠ ಉಷ್ಣಾಂಶ 28.3 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22.1 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 76% ಇರುವ ಮತ್ತು ಕನಿಷ್ಠ ಆರ್ದ್ರತೆಯು 53% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 24 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಇದುವರೆಗೆ ಹವಾಮಾನ ವರದಿ ಕೇಳಿದ್ರಿ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಟೊಮ್ಯಾಟೊ ಸಸಿಗಳನ್ನು ನಾಟಿ ಮಾಡಲು ಜುಲೈ ಮಧ್ಯದಿಂದ ಆಗಸ್ಟ್ ಮಧ್ಯದವರೆಗೂ ಉತ್ತಮ ಕಾಲ. ಅರ್ಕ ಅಭೇದ ಸಂಕರಣ ತಳಿಯು ಬಹುರೋಗ ನಿರೋಧಕ ಶಕ್ತಿಯನ್ನು ಗುಣವನ್ನು ಹೊಂದಿರುತ್ತದೆ. ಈ ತಳಿಯು ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಸಮಯದಲ್ಲಿ ಬೆಳೆಯಲು ಸೂಕ್ತವಾಗಿದ್ದು. ಇನ್ನು ತೊಗರಿ ಬಿತ್ತನೆ. ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೆಟನ್ನು ಪುಡಿ ಮಾಡಿದ ಕೊಠಡಿಗೆ ಗೊಬ್ಬರದ ಜೊತೆ ಸಮ ಪ್ರಮಾಣದಲ್ಲಿ ಕೂಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ತೊಗರಿಯಲ್ಲಿ ಮಣ್ಣಿನ ತೇವಾಂಶದ ಸಂರಕ್ಷಣೆಗೆ ಮತ್ತು ಸಸ್ಯಗಳ ಸಂಖ್ಯೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಳಿಸಿಕೊಳ್ಳಲು ದಟ್ಟವಾಗಿ ಬೆಳೆದಿರುವ ಸಸಿಗಳನ್ನು ಕಿತ್ತು ತೆಗೆಯಬೇಕು. ಇನ್ನು ಕುರಿ. ಮಳೆಗಾಲದಲ್ಲೇ ಬೆಳೆದು ನಿಂತು ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿರುತ್ತವೆ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು. ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800010011. ಈಗ ಕೇಳಿ, ಬದಲಾದ ಆಹಾರ ಪದ್ಧತಿಯಿಂದ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳ ಕುರಿತು ಲಿಂಗ್ಸ್ಕೂರು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಾಣಿಶ್ರೀ ಅವರೊಡನೆ ಸಂದರ್ಶನವನ್ನು. ಲಿಂಗಸೂಗೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಡಾಕ್ಟರ್ ಎಸ್ ವಾಣಿಶ್ರೀಯವರು ಇಂದು ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಸಾಮಾನ್ಯವಾಗಿ ಸೋಮಾರಿಗಳಾದವರಿಗೆ ಒಂದು ಮಾತು ಹೇಳ್ತಾರೆ, ಊಟ ಮಾಡ್ತಾನೆ, ಮಲಗ್ತಾನೆ, ಮತ್ತೆ ಸೋಮಾರಿಯಾಗಿ ಕಾಲ ಕಳೀತಾನೆ ಅಂಥೇಳಿ. ಈ ಊಟ ಮಾಡೋದ್ರಿಂದ ಸೋಮಾರತನ ಜಾಸ್ತಿ ಆಗತ್ತೆ ಅಂತ ಕೆಲವರ ಅಭಿಪ್ರಾಯ. ಅಂದರೆ ಏನು ತಿನ್ನಬೇಕೋ ಅದು ತಿಂದಲೇ, ತಿನ್ನಬಾರ್ದನ್ನೆಲ್ಲ ತಿಂತಾ ಹೋದಾಗ ಈ ಒಂದು ದೇಹ ಜಡತ್ವವನ್ನು ಹೊಂದತ್ತೆ, ವಿವಿಧ ಕಾಯಿಲೆಗಳಿಗೆ ಒಂದು ರೀತಿ ಮನೆ ಮಾಡತ್ತೆ ಅಂಥೇಳಿ. ಇದು ಗೃಹವಿಜ್ಞಾನಿಯಾಗಿ ಹೇಗೆ ಇದನ್ನು ವಿಶ್ಲೇಷಿಸ್ತೀರಿ? ಇವತ್ತಿನ ದಿನ ನಾವು ಸಾಕಷ್ಟು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ನಮ್ಮ ಆಹಾರ ಪದ್ಧತಿ ಸಾಕಷ್ಟು ರೀತಿಯಿಂದ ಬದಲಾವಣೆ ಹೊಂದಿದೆ. ಸಾಕಷ್ಟು ಸಂಸ್ಕರಣಾ ಪದಾರ್ಥಗಳು, ಅಂದರೆ ಆಹಾರವನ್ನು ಸಂಸ್ಕರಣೆ ಮಾಡಿ ತಿನ್ನುವಂಥ ರೂಢಿಯಲ್ಲಿರೋದ್ರಿಂದ ಮತ್ತು ನಮ್ಮ ಜೀವನ ಶೈಲಿಯೂ ಕೂಡ ತುಂಬ ಬದಲಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಆಹಾರ ಪದ್ಧತಿ ಬದಲಾಗಿರೋದ್ರಿಂದ ಮಕ್ಕಳು ಈ ರೀತಿಯಾಗಿ ಏನು ಬೇಕೋ ಅದನ್ನು ತಿನ್ನೋದನ್ನು ರೂಢಿಯಲ್ಲಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಅಂಥೇಳಿದರೆ ನಮ್ಮ ಆಹಾರ ಪದ್ಧತಿ ಯಾಕೆ ಬದಲಾಯಿತು ಅದನ್ನು ನಾವು ಒಂದು ಸ್ವಲ್ಪ ನೋಡ್ತಾ ಹೋದರೆ ನೋಡಿ, ಇವಾಗ ಯಾರಿಗೂ ಟೈಮ್ ಇಲ್ಲ ಅಂತ ಹೇಳಿದ್ರೆ, ನಾಗರಿಕತೆ ಒಂದು ಕಡೆ, ಇಂಡಸ್ಟ್ರಿಯಲೈಸೇಷನ್ ಒಂದು ಕಡೆ, ಎಲ್ಲರಿಗೂ ದುಡಿಯುವಂಥ ಧಾವಂತ. ಬೆಳಗ್ಗೆ ಎದ್ದು ಕೂಲಿ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿರ್ಬೋದು, ಕೆಲಸ ಮಾಡೋದಕ್ಕೆ ಹೋಗೋಂಥ ಹೆಣ್ಮಕ್ಳಿರ್ಬೋದು, ಸಮಯದ ಅಭಾವ. ಅಂದರೆ ನಮ್ಮ ಒಂದು ಜೀವನ ಶೈಲಿ ಕೂಡ ತುಂಬ ಬದಲಾಗಿದೆ. ಮೊದಲೆಲ್ಲ 4 ಗಂಟೆಗೆ ಎದ್ದು ಎಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು 9 ಗಂಟೆ ಅಂದರೆಲ್ಲ ಮುಗಿಸ್ಕೊಳ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ನಾವು ಸಾಕಷ್ಟು TV ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಇದರಲ್ಲಿ ಕೆಲಸ ಮಾಡ್ತಾ ಹೊತ್ತಲ್ಲದ ಹೊತ್ತಿನಲ್ಲಿ ಮಲಗೋದು ಒಂದು ನಮಗೊಂದು ಅಭ್ಯಾಸ. ಹಾಗಾಗಿ ಬೆಳಗ್ಗೆ ದಿನಚರಿನೇ ನಮ್ಮದು ಲೇಟಾಗಿ ಶುರು ಆದಾಗ ನಮ್ಮ ಎಲ್ಲ ಕಾರ್ಯಕ್ರಮಗಳು ಹಿಂದಾಗ್ತಾ ಹೋಗ್ತವೆ. ಆ ನಿಟ್ಟಿನಲ್ಲಿ ನಾವು ಬೆಳಗ್ಗೆ ಮಾಡಬೇಕಾದಂತಹ ಉಪಹಾರವನ್ನಾಗಲಿ ಎಲ್ಲ ಧಾವಂತದಲ್ಲಿ ನಾವು ತಯಾರಿ ಮಾಡಿಕೊಂಡು ತಿಂತಾ ಇರೋದ್ರಿಂದ ಅದೇ ರೂಢಿ ನಮ್ಮ ಮಕ್ಕಳಲ್ಲೂ ಕೂಡ ಅಭ್ಯಾಸ ಆಗ್ತಾ ಹೋಗ್ತಾ ಹೋಗುತ್ತೆ. ಅದರ ಜೊತೆಗೆ ನಮ್ಮಲ್ಲಿ ಆಹಾರ ಪದ್ಧತಿ ಕೂಡ ಬದಲಾಗ್ತಾ ಇದೆ. ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಮಾತಾಡಬೇಕಂತ ಹೇಳಿದರೆ, ಯಾಕೆ ಆಹಾರ ಪದ್ಧತಿ ಬದಲಾಗ್ತಾ ಹೋಗ್ತಿದೆ ಅಂತ ಹೇಳಿದ್ರೆ, ಮೇನ್ ಆಗಿ ನಮಗೆ ಸಮಯದ ಅಭಾವನೆ. ಎಲ್ಲ ಒಂದು ಸಮತೋಲನ ಆಹಾರ ಅಂತ ಹೇಳ್ತಿದ್ದೀವಲ್ಲ, ಆ ಥರದ ಆಹಾರ ಪದ್ಧತಿ ನಾವು ಇವತ್ತು ಬಳಸ್ತಾ ಇಲ್ಲ. ಯಾಕಂತ ಹೇಳಿದರೆ, ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಸಾಕಷ್ಟು ರೀತಿಯಲ್ಲಿ ನಾವು ನೋಡಿದ್ದೇವೆ. ಇಲ್ಲಿ ಒಂದು ಸಣ್ಣ ಪ್ರಶ್ನೆ, ಆದಿಮಾನವ ಮಾಂಸವನ್ನು ಬೇಯಿಸ್ದಲೇ ತಿಂತ ಇದ್ದ, ಗಟ್ಟಿಮುಟ್ಟಿಯಾಗಿದ್ದ, ತದನಂತರದ ದಿನಗಳಲ್ಲಿ ಮಾತಾಡೋದನ್ನು ಕೇಳ್ತೇವೆ. ಹಿಂದೆ ಒಂದು ಕಾಲದಲ್ಲಿ ನಮ್ಮ ಅಜ್ಜ ಇದ್ದರು, ಮುತ್ತಜ್ಜ ಇದ್ದರು, ಕಲ್ಲನ್ನು ತಿಂದು ಅರಗಿಸ್ಕೋತಾ ಇದ್ದರು, ಅವರು ಶಕ್ತಿವಂತರಾಗಿದ್ದರು, ಭಾಳ ಆಯಸ್ಸಿತ್ತು, ಈಗಿನ ಫುಡ್ಡಲ್ಲಿ ಎಂಥದೂ ಇಲ್ಲ, ಇದೇ ಒಂದು ಕಾರಣ ಅಂತ. ಈ ಪ್ರೋಸೆಸ್ ಇದೆಯಲ್ಲ, ಈ ಒಂದು ಬದಲಾವಣೆಯ ಆಹಾರದ ಕ್ರಮಗಳು ಮತ್ತೆ ಮಾಡೋ ರೀತಿ, ಈ ಉದಾಹರಣೆಗೆ ಹೇಳಬೇಕು ಅಂದರೆ ಕೆಲವರು ಹೇಳ್ತಾರೆ, ನೀವೇ ಕೇಳಿರಬಹುದು, ಈ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಅದರ ರುಚಿನೇ ಬೇರೆ ಅಂತ ಹೇಳ್ತಾರೆ, ಅಥವಾ ಸೋರೆ ಬುರುಡೆ ಈ ಥರದ್ರಲ್ಲಿ ಅಡುಗೆ ಮಾಡಿದ್ರೆ, ಮಣ್ಣಿನ ಒಂದು ಪಾತ್ರೆ ಅದರಲ್ಲಿ ಮಾಡುವಂಥ ಕಲಗಚ್ಚು ಅಂತ, ಆ ಒಂದು ಪಾತ್ರನಲ್ಲಿ ಮಾಡುವಂಥ ಅಡುಗೆಗಳ ರುಚಿಯೇ ಬೇರೆ, ಈಗ ರುಚಿನೇ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ತಾವು ಹೇಳ್ತಿರೋದು ಒಂದು ಮಟ್ಟಿಗೆ ಸತ್ಯ ಇರ್ಬೋದು. ಈಗ ಮುಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ, ಮಣ್ಣಿನ ಪಾತ್ರೆಗಳಲ್ಲೇ ಮೊದಲು ಅಡುಗೆ ಮಾಡ್ತಾ ಇದ್ದಿದ್ದು, ಯಾಕಂದರೆ ಅವಾಗೆಲ್ಲ ಆಧುನೀಕರಣ ಇರಲಿಲ್ಲ, ಈ ಥರದ ಪಾತ್ರೆಗಳ ಲಭ್ಯ ಕೂಡ ಇರಲಿಲ್ಲ. ಅದರ ಜೊತೆಗೆ ನಮ್ಮ ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರ್ತಿದ್ವು. ಅಂತ ಹೇಳಿದ್ರೆ ನಾವು ಮಿನರಲ್ಸ್ ಅಂತ ಏನು ಹೇಳ್ತೀವಲ್ಲ, ಈಗ ಕಬ್ಬಿಣಾಂಶ ಇರ್ಬೋದು, ಸತ್ತು ಇರ್ಬೋದು, ಜಿಂಕ್ ಇರ್ಬೋದು, ಈ ಥರದ್ದೆಲ್ಲ ಮಣ್ಣಿನಲ್ಲಿ ಬೆರೆತು ಹೋಗಿರ್ತಿತ್ತು. ನಾವು ಅಡುಗೆ ಮಾಡುವಾಗ ಅದರ ಮುಖಾಂತರನೂ ಕೂಡ ನಮ್ಮ ಅಡುಗೆಗಳಲ್ಲಿ ಹೆಚ್ಚಿನ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಲಘು ಪೋಷಕಾಂಶಗಳು ನಮ್ಮ ಆಹಾರದೊಟ್ಟಿಗೆ ಬೆರೆತು ನಮಗೆ ಅದು ಊಟದ ಜೊತೆಗೆ ಲಭ್ಯ ಆಗ್ತಾ ಇತ್ತು. ನಂತರ ನಾವು ಬೆಳೀತಿದ್ದಂಥ ಬೆಳೆ ಕೂಡ ಆವಾಗ ಈಗಿನಷ್ಟು ರಾಸಾಯನಿಕ ವಸ್ತುಗಳ ಬಳಕೆ ಇರಲಿಲ್ಲ. ನಾವು ಹಿಂದಿನ ಕಾಲದಲ್ಲಿ ಬೆಳೀತಿರ್ತಕ್ಕಂಥ ಬೆಳೆಗಳಲ್ಲಿ ಸಾಕಷ್ಟು ಕೊಟ್ಟಿಗೆ ಗೊಬ್ಬರಗಳನ್ನು ಬಳಸಿ ನಾವು ಬೆಳೀತಾ ಇದ್ದಿದ್ರಿಂದ ಎಲ್ಲ ಪೋಷಕಾಂಶಗಳು ನಾವು ಬೆಳೀತಿರ್ತಕ್ಕಂಥ ಆಹಾರ ಧಾನ್ಯಗಳಲ್ಲಿ ಲಭ್ಯ ಆಗ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲನೂ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳು, ಹೀಗೆ ಪೀಡನಾಶಕಗಳನ್ನು ಅತಿಯಾದ ಬಳಕೆಯಿಂದ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಜೀವಸತ್ವಗಳನ್ನು, ಪೋಷಕಾಂಶಗಳನ್ನು ಎಲ್ಲವನ್ನು ನಾವು ಕಡಿಮೆ ಮಾಡ್ತಾ ಹೋಗ್ತಾ ಇರೋದ್ರಿಂದ ನಮ್ಮ ತಿನ್ನುವ ಆಹಾರ ಧಾನ್ಯಗಳಲ್ಲೇ ಸಾಕಷ್ಟು ಪೋಷಕಾಂಶಗಳ ನ್ಯೂನತೆಯನ್ನು ನಾವು ಕಾಣಿಸ್ಕೋಬೋದು. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸ್ವಲ್ಪ ಪೋಷಕಾಂಶಗಳ ಕಡಿಮೆ ಇದೆ ಅಂತ ಅನ್ನಿಸ್ದಾಗ ನಾವೇನು ಮಾಡ್ತಾ ಇದ್ದೀವಿ, ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಸಾವಯವ ಕೃಷಿಯತ್ತ ನಾವು ಮನಸ್ಸು ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಈ ಇತ್ತೀಚಿನ ದಿನಗಳಲ್ಲಿ ತಿಂತಕ್ಕಂಥ ಆಹಾರದಿಂದ ಅಷ್ಟೊಂದು ನಮಗೆ ಶಕ್ತಿ ದೊರೆಯದೇ ಇರ್ಬೋದು, ಎಲ್ಲ ಪೋಷಕಾಂಶಗಳು ದೊರೆಯದೇ ಇರ್ಬೋದು. ಈ ಒಂದು ಕೆಟ್ಟ ಆಹಾರ ಪದ್ಧತಿ ಅಂತ ಆ ಪದ ಪ್ರಯೋಗ ಮಾಡೋದಕ್ಕೆ ಕ್ಷಮೆ ಇರಲಿ. ಏನಾಗ್ತಾ ಇದೆ, ಸಣ್ಣ ಸಣ್ಣ ಹುಡುಗರಲ್ಲಿ ಡಾಕ್ಟ್ರ್ ಹೇಳೋದನ್ನು ಕೇಳ್ತಾ ಇರ್ತೇವೆ ನಾವು, ಡಯಾಬಿಟಿಸ್ ಬಂದುಬಿಟ್ಟಿದೆ, ಅವನಿಗೆ BP ಬಂದುಬಿಟ್ಟಿದೆ, ಈಗಿನ ಫುಡ್ಡೇ ಇದಕ್ಕೆ ಕಾರಣ ಅಂತ ಮತ್ತೆ ಮೂಲ ಅಲ್ಲಿಗೆ ಹೋಗ್ತಾರೆ. ಇನ್ನೊಂದು, ಈ ಒಬೆಸಿಟಿ ಅನ್ನೋ ಮಾತು ಸಹ ತುಂಬ ಕೇಳಿಬರುತ್ತೆ, ಈ ಬೊಜ್ಜು ಅಂತಕ್ಕಂತಹದ್ದು. ಯಾರನ್ನು ಕೇಳಲಿ, ಇಲ್ಲ ಅದು ತಿಂತಾರೆ ಆದರೆ ಅದನ್ನು ಕರಗಿಸೋವಂಥ ಕ್ರಮ ಇವರು ಕೈಗೊಳ್ತಾ ಇಲ್ಲ ಅನ್ನೋದು ಎರಡನೇ ಮಾತು. ಇನ್ನು ಮೂರನೇದು, ನೀವು ಹೇಳಿದಂಥ ತುಂಬ ಆಶ್ಚರ್ಯಕರ ಸಂಗತಿ ಅಂತ ಹೇಳಿದ್ರೆ, ಈಗ ಔಷಧೀಯ ಸಸ್ಯಗಳು ಏನಿದ್ದಾವೆ ಅಥವಾ ಬೇರೆ ಯಾವುದೇ ಸಸ್ಯಗಳಿರಬಹುದು, ಅದನ್ನು ಔಷಧಿಯಾಗಿ ಬಳಕೆ ಮಾಡ್ಕೊಳ್ತಕ್ಕಂತಹ ಕ್ರಮ ಆಯುರ್ವೇದ ಮತ್ತು ಇತರ ಪದ್ಧತಿಗಳಲ್ಲಿ ಇತ್ತೀಚೆಗೆ ತುಂಬ ಜಾಗೃತ ಆಗ್ತಾ ಇದೆ. ಈ ಕೀಟನಾಶಕಗಳನ್ನು ಬಳಸಿ ಆ ಒಂದು ಮರಗಳನ್ನು ಬೆಳೆಸೋದ್ರಿಂದ ಅದರಲ್ಲಿರ್ತಕ್ಕಂಥ ಔಷಧೀಯ ಗುಣ ಊಟದಷ್ಟೇ ವಿಲೋಮ ಆಗತ್ತಾ? ಯಾವಾಗಲೂ ನಾವು ಬೆಳೆಸ್ತಕ್ಕಂಥ ರಾಸಾಯನಿಕ ವಸ್ತುಗಳನ್ನು ಮಾರ್ಕೆಟಿಗೆ ಬಿಡೋದಕ್ಕೂ ಮೊದಲು ಸಾಕಷ್ಟು ಸಂಶೋಧನೆಗಳು ಅದರ ಮೇಲೆ ನಡೆದಿರ್ತವೆ. ಅದರ ಪ್ರಕಾರ ನಾವು ಹೇಗೆ ಡಾಕ್ಟರ್ಗಳು ಹೇಳ್ತಾರೆ, ಈಗ 1 ಮಿಲಿಗ್ರಾಮ್ ಅಥವಾ 2 ಮಿಲಿಗ್ರಾಮ್ನಷ್ಟು ಇರ್ತಕ್ಕಂಥ ಒಂದು ಟ್ಯಾಬ್ಲೆಟನ್ನು ಇಷ್ಟು ತೂಕ ಇರೋ ಮಗು ತೊಗೋಬೋದು ಅಂತ, ಅದೇ ಥರ ನಾವು ರೈತರಿಗೂ ಕೂಡ ಹೇಳುವಾಗ ಯಾವಾಗಲೂ ಇಷ್ಟೇ ಡೋಸೇಜ್ನಲ್ಲಿ ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡಬೇಕು, ಅದಕ್ಕಿಂತ ಹೆಚ್ಚಿಗೆ ಆದರೆ ಅದು ವಿಷ ಆಗುತ್ತೆ ಅಂತೇಳಿ ನಾವು ಅವ್ರಿಗೆ ಮನದಟ್ಟು ಮಾಡಿದಾಗ್ಯೂ ಕೂಡ ಅನೇಕ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ, ಅಥವಾ ಅಷ್ಟೊಂದು ಅವರಲ್ಲಿ ಲಿಟ್ರೆಸಿ ಅಂತ ಹೇಳಿದ್ರೆ ನಾವು ಸಾಕ್ಷರಸ್ಥರು ಇರೋದಿಲ್ಲ, ಅನಕ್ಷರಸ್ಥರು ಜಾಸ್ತಿ ಸಂಖ್ಯೆ ಇರಲಿ, ಇರೋದ್ರಿಂದ ಅದರದ್ದು ದುಷ್ಪರಿಣಾಮಗಳೇ ಜಾಸ್ತಿ. ನಂತರದಲ್ಲಿ ನಾವು ಈಗ ಹೇಳಿರ್ತೀವಿ, ಉದಾಹರಣೆಗೆ ನಮ್ಮ ಮನುಷ್ಯರ ವೈದ್ಯರನ್ನೇ ತಗೊಳ್ಳಿ, ಅವ್ರು ಹೇಳಿರ್ತಾರೆ ಇದು ಅತಿ ಜಾಸ್ತಿ ಅನಿಸ್ದಾಗ ಮಾತ್ರ ಇದನ್ನು ತಗೊಳ್ಳಿ, ಸುಮ್ಮನೆ ತಗೊಳಕ್ಕೆ ಹೋಗಬೇಡಿ ಅಂತೇಳಿ. ಆದರೆ ಇಲ್ಲೇನಾಗ್ತಾ ಇದೆ, ನಾವು ಊಟ ಮಾಡಿದ ನಂತರನೇ ಟ್ಯಾಬ್ಲೆಟ್ ತೊಗೋಬೇಕು ಅಂತೇಳಿ ಸಜೆಸ್ಟ್ ಮಾಡಿರ್ತಾರೆ. ಆದರೂ ಕೂಡ ನಾವೇನು ಮಾಡ್ತೀವಿ, ಕೆಲವೊಂದು ಸಲ ಊಟ ಮಾಡ್ದೇ ತಗೊಳ್ಳೋಂಥ ಪರಿಸ್ಥಿತಿಗಳು ಬರ್ತವೆ. ಹಾಗೇನೆ ನಮ್ಮ ಮಣ್ಣಿಗೆ ನಾವು ಮೊದಲು ಹೇಳುವಂಥದ್ದು FOM ಅಂತ ಹೇಳ್ತೀವಿ, ಅಂದರೆ ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಹಾಕಿದ ನಂತರನೇ ನಾವು ಯಾವುದೇ ಆಗಲಿ ರಾಸಾಯನಿಕ ವಸ್ತುಗಳಾಗಲಿ ಕೀಟನಾಶಕಗಳನ್ನಾಗಲಿ ಬಳಸಿದಾಗ ಅದಕ್ಕೆ ಒಂದು ರೆಸಿಸ್ಟೆನ್ಸ್ ಪವರ್ ಅಂತ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ ಮಣ್ಣಿಗೆ ಹೆಚ್ಚಿಗೆ ಆಗುತ್ತೆ, ಮತ್ತು ಯಾವುದೇ ಕೀಟ ಆಗಲಿ ರೋಗ ಆಗಲಿ ಬಾಧೆ ಬಂದಾಗ ತನ್ನ ಸ್ವಂತ ಇಮ್ಯುನಿಟಿಯಿಂದ ತಾನು ರೆಸಿಸ್ಟೆನ್ಸ್ ಮಾಡ್ಕೊಳ್ಳೋಂಥ ಪವರ್ ಅದಕ್ಕಿರುತ್ತೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಪಶು ಆಧಾರಿತ ನಮ್ಮಲ್ಲಿ ಕೃಷಿ ಕಡಿಮೆ ಆಗ್ತಾ ಇದೆ, ಕೊಟ್ಟಿಗೆ ಗೊಬ್ಬರ ಸಿಗೋದು ಕಡಿಮೆ ಆಗ್ತಾ ಇದೆ. ಅದು ಇಲ್ಲದೆ ಪಕ್ಷದಲ್ಲಿ ನಾವೇ ಹೇಳ್ತೀವಿ, ಹಸಿರೆಲೆ ಗೊಬ್ಬರವನ್ನಾದರೂ ಬಳಸಿ ಮಣ್ಣಿನ ಉತ್ಕೃಷ್ಟತೆಯನ್ನು ಕಾಪಾಡ್ಕೋಬೇಕು ಅಂತ. ಅದು ಕೂಡ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಕೇವಲ ರಾಸಾಯನಿಕಗಳಿಂದಲೇ ನಾವು ಕೃಷಿಯನ್ನು ಮಾಡ್ತಾ ಹೋದಾಗ ಆ ರಾಸಾಯನಿಕ ವಸ್ತುಗಳ ಉಳಿಕೆಗಳು ಅದರಲ್ಲಿ ಕಂಡು ಬರತಕ್ಕಂಥದ್ದು ಸಹಜ ಸಾಮಾನ್ಯವಾದ ಒಂದು ಪ್ರವೃತ್ತಿ. ಅದನ್ನು ಕೂಡ ಕಂಡುಹಿಡಿಯೋದಕ್ಕೆ ಈಗ ಸಾಕಷ್ಟು ಲ್ಯಾಬೊರೇಟರಿಗಳು ಇದ್ದಾವೆ. ಅದೇ ಥರ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಒಂದು ಪೆಸ್ಟಿಸೈಡ್ ಅನಾಲಿಸಿಸ್ ಲ್ಯಾಬ್ ಅಂತಿದೆ. ಅಲ್ಲಿ ನಾವು ಕೆಲವೊಂದು ತರಕಾರಿಗಳನ್ನಾಗಲಿ ಯಾವುದೇ ಆಹಾರ ಪದಾರ್ಥಗಳನ್ನಾಗಲಿ ಎಷ್ಟು ಅದರಲ್ಲಿ ಉಳಿಕೆ ಆಗಿದೆ, ಅದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿಕರ, ಅದನ್ನೆಲ್ಲ ಅನಾಲಿಸಿಸ್ ಮಾಡೋದಕ್ಕೆ ಸಾಕಷ್ಟು ಲ್ಯಾಬ್ಗಳಿದ್ದಾವೆ. ಅದನ್ನೆಲ್ಲ ಬಳಸಿಕೊಂಡು ನಾವು ಅನಲೈಸ್ ಮಾಡಿದಾಗ ಅದರಲ್ಲಿ ಉಳಿಕೆಗಳು ಕಂಡು ಬಂದಿದ್ದುದು ನಿಜ ಇದೆ. ನೀವು ಅಕ್ಷರಸ್ಥರು ಮತ್ತು ಅನಕ್ಷರಸ್ಥರು ಇವ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರಿ, ನಾವು ಅಕ್ಷರಸ್ಥರ ಬಗ್ಗೆಯೇ ಹೋಗೋಣಂತೆ. ಸಾಮಾನ್ಯವಾಗಿ ಬೆಳಗಿನ ಹೊತ್ತು ತಾಯಿ ತುಂಬ ಬ್ಯುಸಿಯಾಗಿರ್ತಾಳೆ, ಅವಳಿಗೂ ಕೆಲಸಕ್ಕೆ ಹೋಗೋ ಧಾವಂತ ಇರುತ್ತೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋವಂಥ ಧಾವಂತಗಳು, ಸ್ಕೂಲ್ ಬಸ್ ಬರುತ್ತೆ ಅಷ್ಟರಲ್ಲಿ ಟಿಫನ್ ಬಾಕ್ಸಿಗೆ ಹಾಕಿ ಇಡಬೇಕು, ಮಧ್ಯಾಹ್ನ ಇವರು ತಗೊಂಡೋಗಿರೋ ಡಬ್ಬಿನಲ್ಲಿ ಆಫೀಸಲ್ಲೇ ಊಟ ಆಗೋಗುತ್ತೆ, ರಾತ್ರಿ ಒಂದು ಹೊತ್ತು ಮನೆ ಮಂದಿ ಎಲ್ಲ ಕೂತ್ಕೊಂಡು ಊಟ ಮಾಡುವಂತಹ ಕ್ರಮ ಅದು. ಭಾಳ ಹಿಂದೆ ನಾವು ಪೂರ್ವಿಕರಲ್ಲಿ ನೋಡಿದಾಗ ಮನೆ ಜನಗಳನ್ನೆಲ್ಲ ಒಟ್ಟಾಗಿ ಕೂಡಿಸ್ಕೊಂಡು ಅವ್ರಿಗೆ ಕೆಲವೊಂದು ಆರೋಗ್ಯ ನಿಯಮಗಳನ್ನು ಹೇಳ್ಕೊಡ್ತಾ ಇದ್ರು. ಉದಾಹರಣೆಗೆ ಊಟ ಮಾಡಬೇಕಾದ್ರೆ ಮಧ್ಯದಲ್ಲಿ ಹೆಚ್ಚಿಗೆ ನೀರು ಕುಡಿಬೇಡಿ, ಚೆನ್ನಾಗಿ ಜಗಿದು ತಿನ್ನಿ, ಸೊ ತಿನ್ನೋದನ್ನು ತೃಪ್ತಿಯಾಗಿ ತಿನ್ನಿ, ಒಂದು ಅಗಳನ್ನೂ ಬಿಡಬೇಡಿ, ಇದಕ್ಕೆ ಭಾಳ ಹಿಂದಿನ ಶ್ರಮ ಇರುತ್ತೆ, ಈ ಥರದ್ದು ಒಂದು ಸರಳ ಸೂತ್ರಗಳನ್ನು ಹೇಳ್ತಾ ಇದ್ರು. ಇತ್ತೀಚಿನ ದಿನಮಾನಗಳಲ್ಲಿ ನಾವು ಇದನ್ನೆಲ್ಲ ಕಳ್ಕೊಳ್ತಾ ಇರ್ತೀವಲ್ಲ, ಇದಕ್ಕೆ ಒಬ್ಬ ಗೃಹ ವಿಜ್ಞಾನಿಯಾಗಿ ಹೇಗೆ ವಿಶ್ಲೇಷಿಸ್ತೀರಿ? ತಾವು ಹೇಳಿದ್ರಿ, ಒಂದು ಒಳ್ಳೆಯ ಪ್ರಶ್ನೆಯನ್ನೇ ಹೇಳಿದ್ರಿ. ಅಂತ ಹೇಳಿದ್ರೆ ಈಗ ಬೆಳಗಿನ ಹೊತ್ತು ಅಕ್ಷರಸ್ಥ ಮಹಿಳೆ ಕೂಡ ಹೊರಗೆ ದುಡಿಯೋಕೆ ಹೋಗ್ತಾ ಇರೋದು ಒಂದು ಅನಿವಾರ್ಯ ಪ್ರಸಂಗ. ಈಗ ಒಂದು ಮನೆಯಲ್ಲಿ ಒಬ್ಬ ತಾಯಿ ಮತ್ತು ತಂದೆ ಇಬ್ಬರೂ ದುಡಿದಾಗ ಕೂಡ ಇವತ್ತು ನಾವು ಜೀವನ ಸಾಗಿಸ್ಬೋದು ಅನ್ನೋ ಪರಿಸ್ಥಿತಿಯಷ್ಟು ಈಗಿನ ಜೀವನ ಬಂದು ನಿಂತಿದೆ. ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು, ಸಮತೋಲನ ಆಹಾರವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದಕ್ಕೆ ಆ ಮಹಿಳೆಯರಿಗೂ ಕೂಡ ಈ ಒಂದು ಸಮತೋಲನ ಆಹಾರದ ಬಗ್ಗೆ ಒಂದು ಅವಶ್ಯಕತೆ ಇದೆ. ಅಂದರೆ ಅದರ ಬಗ್ಗೆ ತಿಳ್ಕೊಳ್ಳೋಂಥದ್ದು ಒಂದು ಅಕ್ಷರಸ್ತ್ರೀ ಇದ್ದರೂ ಕೂಡ ಈ ಒಂದು ಪೌಷ್ಟಿಕಾಂಶದ ಬಗ್ಗೆ ತಿಳ್ತಕ್ಕಂಥದ್ದು ಸಾಕಷ್ಟು ವಿಷಯಗಳನ್ನು ಅವರು ತಿಳ್ಕೊಬೇಕಾಗತ್ತೆ. ಆದರೆ ನಮ್ಮ ಆಹಾರ ವಿಜ್ಞಾನದಲ್ಲಿ ನಾವೇನು ಹೇಳ್ತೀವಿ ಅಂದರೆ ಬೆಳಗ್ಗೆ ತಿಂತಕ್ಕಂಥ ಉಪಹಾರವೇ ನಮಗೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿದರೆ ಇವತ್ತಿನ ದಿನದಲ್ಲಿ ನಾವು ಅದನ್ನೇ ಬಹಳಷ್ಟು ಸಲ ಮಿಸ್ ಮಾಡ್ತೀವಿ. ಅಂದರೆ ಬ್ರೇಕ್ಫಾಸ್ಟನ್ನು ನಾವು ಯಾರೂ ತಿಂದೇನೆ ಧಾವಂತದಲ್ಲಿ ಏನೋ ಒಂಚೂರು ಡಬ್ಬಿಗೆ ಹಾಕೊಂಡು ಅದೇ ರೀತಿಯಲ್ಲಿ ನಾವು ಆಫೀಸ್ಗೆ ಹೋಗಿ ಅಲ್ಲಿ ಇನ್ಯಾವಾಗಲೂ ಟೈಮ್ ಸಿಕ್ಕಾಗ ಯಾವುದೋ ರೀತಿಯಲ್ಲಿ ತಿಂತಾ ಇರ್ತೀವಿ. ಅಂದರೆ ಮೊದಲಿನ ಕಾಲದಲ್ಲಿ ಅನ್ನಕ್ಕೆ ಒಂದು ಅನ್ನಪೂರ್ಣೇಶ್ವರಿ ಅಂತೇಳಿ ಒಂದು ನಮಸ್ಕಾರ ಮಾಡಿ ತಿನ್ನೋ ಪದ್ಧತಿ ಏನಿತ್ತು, ಬೆಳಗ್ಗೆ ಶುರು ಆಗೋದೇ ನಮ್ಮದು ಬೆಳಗಿನ ಉಪಹಾರದೊಂದಿಗೆ. ಅದು ನಾವೇನು ಹೇಳ್ತೀವಿ, ದಿನದ ಒಂದು ಅವಶ್ಯಕತೆ, ಆಹಾರದ ಅವಶ್ಯಕತೆಗೆ ಏನಿರುತ್ತೆ ಅದರ 1/3 ಅಂದರೆ ನಾವು ಕಾಲು ಭಾಗಕ್ಕಿಂತ ಜಾಸ್ತಿ ಪೋಷಕಾಂಶಗಳನ್ನು ನಾವು ಬೆಳಗ್ಗೆನೆ ಸೇವಿಸಬೇಕಾಗಿರುತ್ತೆ. ಅದು ಅತಿ ಹೆಚ್ಚು ಪ್ರೋಟೀನ್ ಒಳಗೊಂಡಿರಬೇಕಾಗತ್ತೆ, ಅದು ಬೆಳೆಯುವಂಥ ಮಕ್ಕಳಲ್ಲಿ ತುಂಬ ಅವಶ್ಯಕ. ಆದರೆ ಇವತ್ತು ಸ್ಕೂಲ್ ಬಸ್ಗಳಿರ್ಬೋದು, ಸ್ಕೂಲ್ ಆಟೋಗಳಿರ್ಬೋದು, ಈ ರೀತಿ ಮತ್ತು ಪೇರೆಂಟ್ಸು ಕೂಡ 7:30 ಅಥವಾ ಎಂಟು ಗಂಟೆಗೆಲ್ಲ ಮನೆ ಬಿಡಬೇಕಾದಂಥ ಪರಿಸ್ಥಿತಿ ಇದ್ದಾಗ ಒಂದು ಬ್ರೆಡ್ ಜಾಮ್ ತಿನ್ಸು ಅಥವಾ ಒಂದೇನೋ ಮ್ಯಾಗಿ ತಿನ್ಸು ಈ ಥರದ್ದು ಒಂದು ಪದಾರ್ಥಗಳನ್ನು ಕೊಟ್ಟು ನಾವು ಅವ್ರನ್ನ ಸ್ಕೂಲಿಗೆ ಕಳಿಸಿರ್ತೀವಿ. ಈ ರೀತಿ ಮಾಡ್ತಕ್ಕಂಥದ್ದನ್ನು ಒಂದು ಸ್ವಲ್ಪ ನಾವು ರಾತ್ರಿನೇ ಒಂದು ಸ್ವಲ್ಪ ಮುಂಜಾಗ್ರತೆ ವಹಿಸಿ ಬೆಳಗ್ಗೆ ಏನು ಉಪಹಾರ ಬೇಕು ಅಂತೇಳಿ ನಾವು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ಪ್ರೋಟೀನ್ ಅಂಶ ಇರತಕ್ಕಂಥದ್ದು, ಆ ಪ್ರೋಟೀನ್ ಅಂಶ ಇರತಕ್ಕಂಥದ್ದನ್ನು ಬೆಳಗಿನ ಜಾವ ಎದ್ದ ತಕ್ಷಣ ಎಷ್ಟು ಮಾಡೋಕೆ ಸಾಧ್ಯ, ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಬೇರೆ ಮಾಡ್ಕೋಬೇಕಿರುತ್ತೆ, ಆ ಥರದ್ದೆಲ್ಲ ಸಮಸ್ಯೆಗಳು ಕಾಡಿದಾಗ ನಾವು ಮಕ್ಕಳಿಗೋಸ್ಕರನೇ ಕೆಲವೊಂದು ಸುಲಭವಾಗಿ ತಯಾರು ಮಾಡ್ತಕ್ಕಂಥ ಒಂದಷ್ಟು ಆಹಾರ ಪದಾರ್ಥಗಳನ್ನು ಇಲ್ಲಿ ಒಂದೆರಡನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೇನು ಇಡ್ಲಿ ದೋಸೆ ಏನು ಮಾಡ್ತಾ ಇದ್ದೀವಲ್ಲ, ಇದರಲ್ಲಿ ನೋಡಿ ಒಂದು ಏಕದಳ ಧಾನ್ಯ ಒಂದು ದ್ವಿದಳ ಧಾನ್ಯ. ಯಾವಾಗಲೂ ನಾವೇನು ಹೇಳ್ತೀವಿ, ಮಿಶ್ರ ಮಾಡಿ ಬಳಸಿದಾಗ ಏಕದಳ ಧಾನ್ಯದಲ್ಲಿ ಕಡಿಮೆ ಇರತಕ್ಕಂಥ ಪೋಷಕಾಂಶಗಳು ದ್ವಿದಳ ಧಾನ್ಯದಲ್ಲಿರುತ್ತೆ, ಅವೆರಡನ್ನು ಸೇರಿಸಿ ಒಟ್ಟಿಗೆ ತಗೊಂಡಾಗ ನಮಗೆ ಒಂದು ಸಮತೋಲನ ಆಹಾರ ಸಿಗುತ್ತೆ. ಅದರ ಜೊತೆಗೆ ಬೆಳಗಿನ ಉಪಹಾರದಲ್ಲಿ ಕಂಪಲ್ಸರಿ ಒಂದು ಹಣ್ಣನ್ನು ಕೊಡಬೇಕು ಮಕ್ಕಳಿಗೆ, ಅದರ ಜೊತೆಗೆ ಒಂದು ನಮಗೆ ಕ್ಯಾಲ್ಶಿಯಂ ಬೇಕಾಗಿರುತ್ತೆ, ಆ ಅದಕ್ಕೋಸ್ಕರ ಒಂದು ಹಾಲಿನ ಪದಾರ್ಥ, ಹಾಲಿರ್ಬೋದು ಅಥವಾ ಹಾಲಿನಿಂದ ಮಾಡಿರ್ತಕ್ಕಂಥ ಯಾವುದೋ ಒಂದು ಪದಾರ್ಥಗಳನ್ನು ನಾವು ತಿನ್ನೋದು ಅಭ್ಯಾಸ ಮಕ್ಕಳಿಗೆ ಬೀಳಿಸಬೇಕು ಅಂತ ಹೇಳ್ತೀವಿ. ಇದನ್ನು ನೋಡ್ತಾ ಇರ್ಬೋದು ನೀವು ಶಾಲೆಯಲ್ಲಿ, ಸಾಕಷ್ಟು ಮಕ್ಕಳು ಪ್ರೇಯರ್ ಮುಗಿಸಿ ನಂತರ ಅವರು ಬೆಳಗಿನದು ಕ್ಲಾಸ್ ಮುಗಿಸೋಷ್ಟರಲ್ಲೇ ಬಿದ್ದು ಹೋಗುವಂಥ ಮಕ್ಕಳು ಸಾಕಷ್ಟು ಜನ. ಇದು ಯಾಕೆ ಹೀಗೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಕಾಣಿಸ್ತಕ್ಕಂಥ ಒಂದು ರಕ್ತಹೀನತೆ ಇರ್ಬೋದು ಅಥವಾ ಬೆಳಗಿನ ಉಪಹಾರ ಮಾಡದೆ ಬಂದಿರ್ಬೋದು, ಅಂದರೆ ಹೈಪೋಗ್ಲೈಸೀಮಿಯಾ ಅಂತ ಹೇಳ್ತೀವಿ. ರಾತ್ರಿ ಸುಮಾರು ಸರಿಸುಮಾರು 8:30-9 ಗಂಟೆಗೆ ಊಟ ಮಾಡ್ತಾರೆ ಅಂತ ಹೇಳಿದರೆ ಮಕ್ಕಳು, ತಿರ್ಗಾ ಬೆಳಗ್ಗೆ 9 ಟಿಫಿನ್ ತಿನ್ನೋದಿಲ್ಲ, ಬೆಳಗಿನದು ಉಪಹಾರ ತಗೊಳ್ಳೋದಿಲ್ಲ ಅಂತ ಹೇಳಿದರೆ ಸುಮಾರು 11-12 ತಾಸು ಏನು ಗ್ಯಾಪ್ ಇರುತ್ತಲ್ಲ, ಅದರಲ್ಲಿ ನಮಗೆ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಕಡಿಮೆಯಾಗಿ ಬೆಳಗಿನ ಹೊತ್ತಲ್ಲಿ ಮಕ್ಕಳು ತಲೆ ಸುತ್ತು ಬಂದು ಬೀಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಪ್ರೇಯರ್ ಮಾಡುವಾಗ ಅಟ್ಲೀಸ್ಟ್ ಒಂದು ಮಗುವಾದರೂ ಬೀಳೋದನ್ನು ನಾವು ನೋಡ್ತಾ ಇರ್ತೀವಿ. ಇದನ್ನೆಲ್ಲ ತಪ್ಪಿಸ್ಬೇಕಂತ ಹೇಳಿದ್ರೆ ಸಮತೋಲನ ಆಹಾರದ ಒಂದು ಏನು ಕಾನ್ಸೆಪ್ಟ್ ಏನಿದೆ, ಇದನ್ನು ಎಲ್ಲ ತಾಯಂದಿರಿಗೂ ಮನೇಲಿರ್ತಕ್ಕಂಥ ಹೆಣ್ಮಕ್ಳಿಗೂ ಕೂಡ ಇದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದು ತುಂಬ ಅವಶ್ಯಕ ಅಂತ ನಾನು ಅನ್ಕೊಂತೀನಿ ಸರ್. ಸಮತೋಲನ ಆಹಾರ ಅಂತ ಹೇಳಿದರೆ ಈಗ ಒಂದು ಪ್ರದೇಶದಲ್ಲಿ ಒಂದು ಬೆಳೆ ಯಾವುದೋ ಒಂದು ಅಲ್ಲಿಯ ವಾತಾವರಣಕ್ಕೆ ಅನುಗುಣವಾಗಿ ಬೆಳೆಯುತ್ತೆ, ಆ ಪ್ರದೇಶದ ಬೆಳೆಯನ್ನೇ ಆಹಾರ ಪದ್ಧತಿಯನ್ನಾಗಿ ತಗೋಬೇಕು ಅಂತ ಕೆಲವರು ಒಂದು ವಾದ ಮಾಡ್ತಾರೆ. ಆಯಾ ಉದಾಹರಣೆಗೆ ಸಮುದ್ರ ತೀರದಲ್ಲಿ ಇರತಕ್ಕಂಥವರು ಮೀನನ್ನು ಪ್ರಧಾನ ಆಹಾರವಾಗಿ ಬಳಸ್ತಾರೆ, ಭತ್ತ ಬೆಳೆಯೋ ಕಡೆ ಅಕ್ಕಿಯನ್ನು ಮಾಡ್ತಾರೆ, ಗೋಧಿ ಬೆಳೆಯೋ ಕಡೆ ಗೋಧಿ, ರಾಗಿ ಬೆಳೆಯೋ ಕಡೆ ರಾಗಿ. ಈ ಒಂದು ಆಯಾ ಪ್ರದೇಶಗಳಲ್ಲಿ ಒಂದು ಸಮತೋಲನ ಆಹಾರ ಅನ್ನೋದು ಅವ್ರ ಫುಡ್ ತಗೊಳ್ಳಿ, ಅದ್ರ ಜೊತೆಗೆ ಈ ಸಮತೋಲನ ಅನ್ನೋದು ಹೇಗೆ ಒಂದು ಬ್ಯಾಲೆನ್ಸ್ ಆಗುತ್ತೆ? ಯಾವಾಗಲೂ ನಮ್ಮ ಆಹಾರ ಪದ್ಧತಿ ನಾವಿರ್ತಕ್ಕಂಥ ಪ್ರದೇಶವನ್ನೇ ಅವಲಂಬನೆ ಆಗಿರುತ್ತೆ. ಅಂದರೆ ಅಲ್ಲಿ ಯಾವ ಬೆಳೆಗಳನ್ನು ಬೆಳೀತಾ ಇರ್ತಾರೆ ಅದೇ ನಮ್ಮ ಆಹಾರ ಪದ್ಧತಿ ಕೂಡ ಆಗಿರುತ್ತೆ. ಉದಾಹರಣೆಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಜ್ಜೆ ಇದೆ, ನವಣೆ ಇದೆ, ನಂತರ ಈ ಭತ್ತ ಕೂಡ ಈಗ ನೀರಾವರಿ ಆದಾಗಿನಿಂದ ಸಾಕಷ್ಟು ಭತ್ತವನ್ನು ಕೂಡ ಬೆಳೀತಾ ಇದ್ದಾರೆ. ಮತ್ತು ತೊಗರಿಯ ಕಣಜ ಕೂಡ ನಮಗೆ ಹತ್ತಿರದಲ್ಲಿ ಗುಲ್ಬರ್ಗಾ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೊಗರಿಯನ್ನು ಕೂಡ ಬೆಳೀತಾರೆ. ಸಮತೋಲನ ಆಹಾರ ಅಂತ ಹೇಳಿದರೆ ಒಂದು ಏಕದಳ ಧಾನ್ಯ, ಆ ಪ್ರದೇಶದಲ್ಲಿ ಯಾವುದನ್ನು ಅಲ್ಲಿ ಬೆಳೀತಾ ಇರ್ತಾರೋ ಅದನ್ನೇ ಅವರು ತಗೋಬೋದು. ಉದಾಹರಣೆಗೆ ತುಮಕೂರು ಆ ಕಡೆ ಎಲ್ಲ ರಾಗಿ ಪ್ರಮುಖವಾದ ಏಕದಳ ಧಾನ್ಯ, ಅದೇ ಥರ ಇಲ್ಲಿ ನಮಗೆ ಸಜ್ಜೆ ಸಿಗುತ್ತೆ, ಜೋಳ ಸಿಗುತ್ತೆ, ಇಲ್ಲಿ ರೊಟ್ಟಿ ಪ್ರಮುಖವಾದ ಆಹಾರ. ಹಾಗೆ ಯಾವುದಾದರೂ ಒಂದು ಏಕದಳ ಧಾನ್ಯ, ಒಂದು ದ್ವಿದಳ ಧಾನ್ಯ, ಜೊತೆಗೆ ಒಂದು ಹಣ್ಣು ಮತ್ತು ಒಂದು ಹಾಲಿನ ಪದಾರ್ಥ, ಹಾಲು ಅಥವಾ ಹಾಲಿನ ಉತ್ಪನ್ನಗಳಂತ ಹೇಳ್ತೀವಲ್ಲ, ಹಾಲಿರ್ಬೋದು, ಮೊಸರು ಇರ್ಬೋದು, ಮಜ್ಜಿಗೆ ಇರ್ಬೋದು, ಹಾಲಿನಿಂದ ತಯಾರಿಸಕ್ಕಂಥ ಸಿಹಿ ತಿನಿಸುಗಳು ಕೂಡ ಇರ್ಬೋದು ಈ ಥರದ್ದು. ನಂತರ ನಾವು ಸಕ್ಕರೆಯ ಬದಲಾಗಿ ಬೆಲ್ಲವನ್ನೇ ಬಳಸಿರಿ ಅಂತ ಹೇಳ್ತೀವಿ. ಯಾಕಂದರೆ ಸಕ್ಕರೆಯಲ್ಲಿ ಅದನ್ನು ಬಿಳಿ ಮಾಡೋದಕ್ಕೋಸ್ಕರ ಸಾಕಷ್ಟು ರಾಸಾಯನಿಕಗಳನ್ನು ಬಳಸ್ತೀವಿ, ನಂತರ ಅದು ಸಂಸ್ಕರಣೆ ಮಾಡುವಾಗ ಸಾಕಷ್ಟು ರಾಸಾಯನಿಕಗಳ ಬಳಕೆಯಲ್ಲೇ ಅದು ಆ ಒಂದು ಕ್ರಿಸ್ಟಲೈಸೇಷನ್ ಆಗಿ ಒಂದು ಬಿಳಿ ಬಣ್ಣವನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಬೆಲ್ಲವನ್ನು ಬಳಸೋದು ಸೂಕ್ತ ಅಂತ ಹೇಳ್ತೀವಿ. ಆ ಥರ ಒಂದು ಬೆಲ್ಲ, ನಂತರ ಒಂದು ಹಸಿರು ತಪ್ಪಲು ಪಲ್ಯ ಅಂತ ಹೇಳ್ತೀವಿ, ಅದರ ಜೊತೆಗೆ ಒಂದು ಇತರೆ ತರಕಾರಿ. ಈ ರೀತಿಯ ಒಂದು ಆಹಾರ ಪದ್ಧತಿಯಲ್ಲಿ ಯಾವುದೇ ಇರ್ಬೋದು, ಈ ಅಲ್ಲಿ ಹಸಿರು ತಪ್ಪಲು ಪಲ್ಯ ಯಾವುದು ಬೆಳೀತಾ ಇರ್ತಾರೆ ಅದು, ಏಕದಳ ಧಾನ್ಯ ಯಾವುದು ಬೆಳೀತಾ ಇರ್ತಾರೆ ಅದು, ಅದನ್ನು ನಾವು ನಮ್ಮ ಅಡುಗೆಯಲ್ಲಿ ಬಳಸಿಕೊಂಡಿದ್ದೆ ಆದರೆ ದಿನನಿತ್ಯದಲ್ಲಿ ಒಂದೇ ಪ್ಲೇಟಿನಲ್ಲಿ ಎಲ್ಲಾನು ಬಳಸ್ಕೋಬೇಕು ಅಂತಿಲ್ಲ. ಒಂದು ದಿನದ ಆಹಾರದಲ್ಲಿ ಬೆಳಗ್ಗೆ ಸೊಪ್ಪಿನ ಪಲ್ಯ ತಿಂದರೆ ಮಧ್ಯಾಹ್ನಕ್ಕೆ ಒಂದು ತರಕಾರಿ ಪಲ್ಯ, ರಾತ್ರಿಗೆ ಒಂದು ಕಾಳಿನ ಪಲ್ಯ, ಈ ರೀತಿಯಾಗಿ ಒಂದು ನಾವು ರೂಢಿಯನ್ನು ಮಾಡಿಕೊಂಡಿದ್ದೆ ಆದರೆ ಒಂದು ಸಮತೋಲನವನ್ನು ನಾವು ನಮ್ಮ ಆಹಾರದಲ್ಲಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಒಂದು ತರಗತಿ ಅಂತ ಇಟ್ಕೊಳ್ಳೋಣ, ಒಂದು 40 ಇರತಕ್ಕಂಥ ಮಕ್ಕಳಲ್ಲಿ ಸುಮಾರು ಒಂದು 4-5 ಮಕ್ಕಳು ದಪ್ಪಕ್ಕಿರ್ತಾರೆ. ನಾವು ಏನು ಮಾಡ್ತಾರೆ ಅಂದರೆ ಉಳಿಕೆ ಹುಡುಗರುಗಳು ಅವರನ್ನು ಆಡ್ಕೋಬೇಕಾದ್ರೆ ಹೊಟ್ಟೆ ಡುಮ್ಮ ಅಂತೇಳಿ ಅಡಿಕೆ ವಸ್ತುವಾಗಿ ಪರಿಣಮಿಸ್ತಾರೆ. ಈ ಥರ ಕೆಲವೊಂದು ಮಕ್ಕಳುಗಳಲ್ಲಿ ಮಾತ್ರ ಈ ಬೊಜ್ಜು ಬರೋದಕ್ಕೆ ಆ ಸಣ್ಣ ವಯಸ್ಸಲ್ಲಿ ಏನು ಕಾರಣ? ಜೊತೆಗೆ ಆ ಶಾಲೆಯಲ್ಲಿರ್ತಕ್ಕಂತಹ ಉಪಾಧ್ಯಾಯರುಗಳು, ಇತ್ತೀಚೆಗೆ ಬಿಸಿಯೂಟ ಜಾಸ್ತಿಯಾಗಿದೆ, ನೀವೇ ನೋಡಿರಬಹುದು ಎಲ್ಲ ಶಾಲೆಗಳಲ್ಲಿ ಆ ಒಂದು ಕ್ರಮ, ಇದು ಒಂದು ಪಠ್ಯಕ್ರಮವಾಗಿ ಅಳವಡಿಸ್ಕೋಬೇಕಾ, ಹೇಗೆ? ಕೆಲವೊಂದು ಮಕ್ಕಳಲ್ಲಿ ಬೊಜ್ಜುತನವನ್ನು ನಾವು ಸಾಮಾನ್ಯವಾಗಿ ಕಾಣ್ತಾ ಇದ್ದೀವಿ. ನೀವೇ ನೋಡಿರ್ಬೋದು, ಸಾಕಷ್ಟು ಶಾಲೆಗಳಲ್ಲಿ ಆಟದ ಮೈದಾನಗಳೇ ಇರೋದಿಲ್ಲ. ನಂತರ ಮನೆಗಳಲ್ಲೂ ಕೂಡ ನೀವು ನೋಡಿರ್ತೀರ, ಎಲ್ಲ ತಂದೆ ತಾಯಿಗಳು ಅಯ್ಯೋ ಹೊರಗೆ ಹೋಗ್ಬೇಡ, ಬಿದ್ದು ಬಿಡ್ತೀಯಾ, ಗಾಯ ಮಾಡ್ಕೋತೀಯ, ಅಲ್ಲಿ ಹೋಗ್ಬೇಡ, ಇಲ್ಲಿ ಬೀಳುತ್ತೆ, ಅಲ್ಲಿ ತೆರೆಯುತ್ತೆ. ಈ ಥರ ನಾವು ಓವರ್ ಪ್ರೊಟೆಕ್ಟಿವ್ ಅಂತ ಹೇಳ್ತೀವಿ, ಅಂದರೆ ಅತ್ಯಂತ ಅವ್ರನ್ನ ಸಂರಕ್ಷಣೆ ಮಾಡೋದ್ರಲ್ಲೇ ಒಂದು ಪೇರೆಂಟ್ಸ್ಗಳು ಟೈಮ್ ಕೊಡ್ತಾ ಇರ್ತೀವಿ. ಅಂದರೆ ಮಕ್ಕಳನ್ನ ಸುಲಭವಾಗಿ ಆಟಾಡೋದಕ್ಕೆ ಮೈದಾನದಲ್ಲಿ ನಾವು ಬಿಡ್ತಾ ಇಲ್ಲ. ಹೆಚ್ಚಿನ ಸಮಯ ಮಕ್ಕಳು ಬೀದಿಲೇ ಬೆಳೀತಾ ಇದ್ರು ಮೊದಲೆಲ್ಲ. ಅಂದರೆ ಬೆಳಗ್ಗೆ ಶಾಲೆಯಲ್ಲಿ ಹೋದ್ರೂ ಕೂಡ ಶಾಲೆಯಲ್ಲಿ ತರಗತಿಗಳು ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಅವರಿಗೆ ಒಂದು ಶ್ರಮದಾನ ಅಂತ ಕೂಡ ಮಾಡಿಸ್ತಾ ಇದ್ರು. ಶಾಲೆಯ ವಾತಾವರಣವನ್ನು ಸ್ವಚ್ಛ ಮಾಡೋದಿರ್ಬೋದು, ಅಥವಾ ಒಂದು ಅಗ್ರಿಕಲ್ಚರ್ ಅಂತೇಳಿ ಕೂಡ ಒಂದು ಸಬ್ಜೆಕ್ಟ್ ಇರ್ತಾ ಇತ್ತು. ನಾವೆಲ್ಲ ಚಿಕ್ಕವರಿದ್ದಾಗ ನಾವು ನೋಡಿದಂಗೆ ಕೆಲವೊಂದು ಸಸಿಗಳನ್ನು ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ಸೊಪ್ಪಿನ ಮಡಿ ಮಾಡೋದಿರ್ಬೋದು, ಅದರಿಂದ ಒಂದು ವಿಜ್ಞಾನದ ಪಾಠವನ್ನು ಹೇಳಲಿಕ್ಕೆ ಕೂಡ ಒಂದು ವಿಜ್ಞಾನದ ಶಿಕ್ಷಕರಿಗೆ ಅನುಕೂಲ ಆಗುತ್ತೆ. ಯಾವ ರೀತಿ ಗಿಡಗಳು ಬೆಳೆಯುತ್ತೆ, ಯಾವ ರೀತಿ ಮೊಳಕೆ ಬರುತ್ತೆ, ಅದಕ್ಕೆ ಏನು ಪೋಷಕಾಂಶಗಳು ಬೇಕಾಗುತ್ತೆ ಒಂದು ಗಿಡ ಬೆಳೆಯೋದಕ್ಕೆ, ಈ ಥರ ವಿಜ್ಞಾನ ಪಾಠದ ಜೊತೆಗೆ ಮಕ್ಕಳಲ್ಲಿ ದೈಹಿಕ ಶ್ರಮವನ್ನು ಕೂಡ ಅಲ್ಲಿ ಮಾಡಿಸ್ತಾ ಇದ್ರು. ನಂತರ ಶಾಲೆಗಳಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳಲ್ಲಿ ಕ್ಲೀನ್ ಮಾಡೋದಕ್ಕೆ ಮಕ್ಕಳೇ ಮಾಡ್ತಾ ಇದ್ರು. ಇವತ್ತಿನ ದಿನಗಳಲ್ಲೂ ಕೂಡ ಮಾಡ್ತಾ ಇದ್ದಾವೆ, ಇಲ್ಲ ಅಂತಿಲ್ಲ. ಕೆಲವೊಂದು ಶಾಲೆಗಳಲ್ಲಿ ಮಕ್ಕಳೇ ಬಂದು ಕಸ ಗುಡಿಸಿ ಕ್ಲೀನ್ ಮಾಡ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಇವತ್ತು ನಾವು ನೋಡ್ತೀವಿ. ಅಂತಹ ಸಮಯದಲ್ಲಿ ಮಕ್ಕಳಿಗೆ ಎಲ್ಲರ ಜೊತೆ ಸೇರಿ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕಲಿತಾ ಇದ್ರು. ಯಾರು ಮೇಲು ಕೀಳು ಅನ್ನೋದು ಒಂದು ಭಾವ ಕೂಡ ಅಲ್ಲಿ ಇರಲಿಲ್ಲ. ಶ್ರೀಮಂತರ ಮಕ್ಕಳನ್ನು ಅದೇ ಶಾಲೆಯಲ್ಲಿ ಬರ್ತಿದ್ರು, ಬಡವರ ಮಕ್ಕಳನ್ನು ಅದೇ ಶಾಲೆಯಲ್ಲಿ ಬೆಳೀತಾ ಇದ್ರು, ಎಲ್ಲರೂ ಸೇರಿ ಒಟ್ಟಿಗೆ ಆಟ ಆಡ್ತಿದ್ರು. ಅದರಿಂದ ನಮಗೆ ನಾವು ತಿಂತಕ್ಕಂಥ ಆಹಾರ ಕರಗೋದಿಕ್ಕೆ ಒಂದು ಸಾಧ್ಯ ಆಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲ ಜಾಸ್ತಿ ಜನ ಕಳಿಸ್ತಾ ಇರೋದು ಪ್ರೈವೇಟೈಸೇಷನ್ ಆಗಿರ್ತಕ್ಕಂಥ ಸ್ಕೂಲ್ಗಳಲ್ಲಿ. ಅಲ್ಲಿ ಎಲ್ಲ ವ್ಯವಸ್ಥೆಗಳು ಇರ್ತವೆ, ಇಲ್ಲಿ ಆ ಮಕ್ಕಳಿಗೆ ಯಾವುದೇ ಥರ ಶ್ರಮ ಇರೋದಿಲ್ಲ. ಅಲ್ಲಿ ಏನಾದರೂ ಕಸ ಗುಡಿಸೋದು ಈ ಥರದ ಕೆಲಸಗಳನ್ನ ಹಚ್ಚಿದ್ರೆ ಯಾವ ಪೇರೆಂಟ್ಸು ಕೂಡ ಬಂದು ಗಲಾಟೆ ಮಾಡ್ತಕ್ಕಂಥ ಸಂದರ್ಭಗಳನ್ನ ನಾವು ನೋಡಿರ್ತೀವಿ. ಅದರ ಜೊತೆಗೆ ಶಾಲೆಗಳಲ್ಲಿ ಅಷ್ಟೇ ಅಲ್ಲ, ಮನೆಯಲ್ಲೂ ಕೂಡ ಮಕ್ಕಳು ಕೂತ್ಕೊಂಡಲ್ಲೇ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಅಂತ ಹೇಳಿದರೆ ಹೊರಗೆ ಆಟ ಆಡೋದಕ್ಕೆ ಹೋಗು, ಬ್ಯಾಟ್ ಆಟ ಆಡ್ರಿ, ಒಂದು ಚೆಂಡಿನ ಆಟ ಆಡಿ ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ, ಮೊಬೈಲ್ನಲ್ಲಿ ಇರ್ತಕ್ಕಂಥ ಗೇಮ್ಸ್ಗಳನ್ನೇ ಜಾಸ್ತಿ ಹೊತ್ತು ಸಮಯ ಅದರಲ್ಲೇ ಕಳೀತಾ ಇರ್ತಾರೆ. ಅದರ ಜೊತೆಗೆ ಮನೆಗೆ ಇಬ್ಬರೂ ದುಡಿತಾ ಇರ್ತಕ್ಕಂಥ ಪೇರೆಂಟ್ಸ್ ಇದ್ದರೆ ಮಾತ್ರ ಅವ್ರಿಗೆ ಮನೆಯಲ್ಲಿ ಒಬ್ಬನಿಗೆ ಕೂತ್ಕೊಂಡು ಬೇಜಾರಾಗತ್ತೆ ಅಂಥೇಳಿ ಒಂದು ಮೊಬೈಲ್ ಇಟ್ಟಿರ್ತಾರೆ. ಕಂಪಲ್ಸರಿ ಅವರು ಅದನ್ನು ಆಟ ಆಡಿಕೊಂಡು, ಅವ್ರಿಗೇನು ಸೇಫ್ಟಿ ಬೇಕು ಪೇರೆಂಟ್ಸಿಗೆ, ಮಗು ಸೇಫಾಗಿ ಮನೆ ಒಳಗಡೆ ಇದ್ದರೆ ಸಾಕು, ಅದು ಸುಮ್ಮನೆ ಹೇಗೆ ಕೂರಕ್ಕೆ ಸಾಧ್ಯ? ಒಂದು ಟಿ ವಿ ನೋಡ್ತಾ ಇರುತ್ತೆ, ಇಲ್ಲ ಅಂಥೇಳಿದ್ರೆ ಮೊಬೈಲಲ್ಲಿ ಗೇಮ್ ಆಡ್ತಾ ಇರುತ್ತೆ. ಅದು ಬಂದಿದ ತಕ್ಷಣ ನಾವು ತಿನ್ನೋದಕ್ಕೇನಾದರೂ ಕೊಡೋಕ್ಕೂ ಮೊದಲು ಅವರಿಗೆ ಸ್ಕೂಲಿಂದ ಬಂದಾಗ ಹಸಿವಾಗಿರುತ್ತೆ, ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನಾವು ನಮಗೆ ಈಸಿ ಆಗೋಂಥ ಪದಾರ್ಥಗಳು, ಒಂದಷ್ಟು ಚಿಪ್ಸ್ ಇರ್ಬೋದು, ಒಂದಷ್ಟು ಬೇಕ್ರಿ ಪ್ರಾಡಕ್ಟ್ಸ್ ಇರ್ಬೋದು, ಇಂಥವನ್ನೆಲ್ಲ ಡಬ್ಬನಲ್ಲೇ ಕಂಪಲ್ಸರಿ ಎಲ್ಲರ ಮನೆಯಲ್ಲೂ ಸಿಗ್ತಕ್ಕಂಥ ಪದಾರ್ಥಗಳು, ಕುತ್ಕೊಂಡಲ್ಲೇ ಅವನ್ನ ತಿಂದು ತಿಂದು ಮಕ್ಕಳು ಮನೆಯಲ್ಲಿ ಮಾಡ್ತಕ್ಕಂಥ ಆಹಾರವನ್ನು ರುಚಿ ಕಳ್ಕೊಳ್ತಾ ಹೋಗ್ತಾರೆ. ನೀವು ನೋಡಿ, ಬೇಕರಿ ಪದಾರ್ಥಗಳಲ್ಲಿ ನಾವು ಎಷ್ಟು ಮೈದಾವನ್ನು ಬಳಸ್ತೀವೋ ಅದರದ್ದು ಈಕ್ವಲ್ ಪ್ರಪೋರ್ಷನಲ್ಲಿ ನಾವು ಡಾಲ್ಡಾ ಬಳಸ್ತಾ ಇರ್ತೀವಿ. ಅದರಲ್ಲಿ ಅಂಥ ಒಂದು ಕೊಬ್ಬಿನಾಂಶ ಇರತಕ್ಕಂಥ ಆಹಾರ ಪದಾರ್ಥವನ್ನು ನಾವು ಸೇವನೆ ಮಾಡಿದಾಗ ಅದನ್ನು ಕರಗಿಸೋದಕ್ಕೆ ಸಾಕಷ್ಟು ಶ್ರಮ ಪಡಬೇಕಾಗತ್ತೆ. ಶ್ರಮ ಅಂತೇಳಿದರೆ ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ಳೋದ್ರಿಂದ ಹಿಡಿದು ಹೊರಗಡೆ ದೈಹಿಕ ಶ್ರಮವಾದಂಥ ಒಂದು ವಾಕಿಂಗ್ ಇರ್ಬೋದು, ಆಟಗಳನ್ನು ಆಡೋದಿರ್ಬೋದು, ಇದು ಯಾವುದು ಇವತ್ತಿನ ದಿನಗಳಲ್ಲಿ ನಾವು ಕಾಣ್ತಾ ಇಲ್ಲ. ಹಾಗಾಗಿ ಮಕ್ಕಳು ಕುತ್ಕೊಂಡಲ್ಲೇ ಊಟ ಮಾಡ್ತಾ ಬರೀ ಟಿ ವಿ ಮತ್ತು ಕಂಪ್ಯೂಟರ್ಲಿ ಸಮಯವನ್ನು ಕಾಲಹರಣ ಮಾಡ್ತಾ ಇರೋದ್ರಿಂದ ಅವರ ಮೆದುಳು ಕೂಡ ಚುರುಕಾಗೋದಕ್ಕೆ ಸಾಧ್ಯ. ಒಂದು ಕಡೆಯಿಂದ ಒಳ್ಳೆಯದರಲ್ಲಿ ಯೂಸ್ ಮಾಡಿದಾಗ, ಮೊಬೈಲ್ ಮತ್ತು ಟಿ ವಿ ಒಳ್ಳೆಯ ಕಾರ್ಯಕ್ರಮಗಳು ನೋಡಿದಾಗ ಅನುಕೂಲ ಆಗ್ಬೋದು, ಆದರೆ ದೈಹಿಕ ಶ್ರಮ ಕಡಿಮೆ ಆಗೋದ್ರಿಂದ ಸಾಕಷ್ಟು ದುಷ್ಪರಿಣಾಮ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾವುದೇ ಒಂದು ಆಹಾರ ಎದುರಿಗಿಟ್ಟಾಗ ಅದರ ಏನು ರುಚಿ ಅಂತ ಗೊತ್ತಿರಲ್ಲ, ನಾಲ್ಗೆ ಮೇಲೆ ಮಿಟ್ಕೊಂಡಾಗ ಮಾತ್ರ ಅದು ರುಚಿ ಏನು ಅಂತ ಗೊತ್ತಾಗುತ್ತೆ, ಮತ್ತು ನಾ ಅದ್ರ ಒಳಗಡೆ ಹೋದಾಗ, ಅಂಗಳ ಒಳಗೆ ಹೋದಾಗ ಅದು ರುಚಿ ಅನ್ನೋದು ಗೊತ್ತಾಗಲ್ಲ. ಆ ಒಂದು ನಾಲ್ಗೆ ಮೇಲೆ ಇಡ್ತಕ್ಕಂಥ ಕ್ರಿಯೆ ಇದೆಯಲ್ಲ, ಅದಕ್ಕೋಸ್ಕರ ಮನುಷ್ಯ ಎಷ್ಟು ಥರದಲ್ಲಿ ಹಪಹಪಿಯಾಗಿರ್ತಾನೆ, ಜೊತೆಗೆ ಬೇಡವಾದನ್ನೆಲ್ಲ ಹೇಗೆ ತಿಂತಾ ಇರ್ತಾನೆ, ಇದರಿಂದ ಬರ್ತಕ್ಕಂತಹ ಕಾಯಿಲೆಗಳು ಹೇಗೆ, ನಮ್ಮ ಆಯಸ್ಸು ಹೇಗೆ ಕ್ಷೀಣ ಆಗ್ತಾ ಇದೆ ದಿನದಿಂದ ದಿನಕ್ಕೆ, ಮತ್ತು ನಮ್ಮ ದೇಹ ರೋಗಗಳ ಗೂಡು ಹೇಗೆ ಆಗ್ತಾ ಇದೆ, ಈ ಎಲ್ಲ ವಿಚಾರ ತಿಳಿಸಿದ್ದೀರಿ. ಜೊತೆಗೆ ಇನ್ನೂ ತುಂಬ ಒಂದು ಆತಂಕಕಾರಿಯಾದಂತಹ ಸಂಗತಿ ಏನು ಅಂತಂದರೆ, ಈ ಒಂದು ದಿನಮಾನಗಳಲ್ಲಿ ಮುಂದಿನ ಪೀಳಿಗೆಗೆ ನಾವು ಒಂದು ಮಾದರಿಯಾಗಿ ನಿಲ್ಲಬೇಕಾದಂತಹ ಈ ಸಮಾಜ ಒಂದು ಉತ್ಕೃಷ್ಟವಾದಂತಹ ಆರೋಗ್ಯಕರವಾದಂತಹ ದಷ್ಟಪುಷ್ಟವಾದಂತಹ ಮಕ್ಕಳನ್ನು